ശ്രീനിവാസേതി ശ്രേഷ്ഠതയാ പാത്രം ഗുണാൻവിത കൗശികോനന്തരംഗാര്യസ്ഥിരം വിജേതാം ഭുവി ന്യസ്താത്മീയപരം വരപ്രദഗുരൌ വൈരാഗ്യഭാഗ്യോദധൗ വേദാന്താമൃതസാരവന്തമനഘാത് ശ്രീ ശ്രീനിവാസാത് ഗുരോഃ ശ്രീശൈലാന്വയ കൗസ്തുഭസ്യ തനയം ശ്രേയോ നിധേ ശ്രീനിധേഃ വന്ദേ സാധു കടാക്ഷകേളി നിലയം ശ്രീകൃഷ്ണ സദ്ദേശികം ശ്രീവാസരംഗ പരകാലമുനിത്രയാപ്തലക്ഷ്മാത്മരക്ഷണേതി ത്വയുഗാഗമാന്തം ആചാര്യഭക്തി പരിപൂതമനർഘശീലം ഗോപാലദേശിക മുനിം ഗുരുമാശ്രയാമഃ നാരായണാഖ്യേതിരാജപദാബ്ജഭൃംഗ ശ്രീവാസയോഗി ഗുരുണാർപ്പിതഭാരമീശേ ഭക്ത്യാദിപൂർണ വരദാര്യ കൃപാർത്ഥചിഹ്നം ശ്രീ ശ്രീനിവാസ മുനിവര്യമഹം പ്രപദ്യേ ശ്രീനാരായണ യോഗീന്ദ്ര വരദാര്യ കൃപാശ്രയം രംഗേശ പാദ വിനതം ശ്രീനിവാസ മുനിം ഭജേ ശ്രീമാൻ വേങ്കടനാഥാര്യ കവിതാർക്കിക കേസരി വേദാന്താചാര്യവര്യോ മേ സന്നിധത്താം സദാ ഹൃദി രാമാനുജദയാ പാത്രം ജ്ഞാനവൈരാഗ്യഭൂഷണം ശ്രീമദ്വേങ്കടനാഥാര്യം വന്ദേ വേദാന്തദേശികം ജയത്യാശ്രിതസന്ത്രാസധ്വാന്തവിദ്വംസനോദയ പ്രഭാവാൻ സീതയാ ദേവ്യ പരമവ്യോമഭാസ്കര പ്രായഃ പ്രപതനെ പുംസാം പൗനഃപുണ്യം നിവാരയൻ ഹസ്തശ്രീരംഗഭർത്തുർമാം ഹവ്യാദഭയമുദ്രിതഃ നമസ്തസ്മൈ കസ്മൈ ജനഭവതു നിഷ്കിഞ്ചന ജനസ്വയം രക്ഷാദീക്ഷാസമധിക സമിന്ധാനേശസേ സുരാധീശസ്വൈരക്ഷണകുപിതശാപായുധവധൂ ദൃഷത്താ ദുർജാത പ്രശമനപദാംഭോജരജസേ ശോകം തവിർക്കും ശ്രുതി പൊരുളെന്ന് ചൊല്ലുഹിന്ദ്രേൻ നാഗം തനക്കും ഇരാക്കതർക്കും നമക്കും ശരണാം അകണ്ടലന്മഹിനമാനായിയ ആമാവലി പേരിയതോർ കാകം പിഴയിട്ടിടക്കണ്ണഴിവേ ചെയ്ത കാകുത്തനേ ഒരു കാലേ ശരണാടൈഹിന്ദ്രാർക്കും ഉനക്കടിമയാഹിന്നേൻ എങ്കിരാർക്കും അറുക്കാതേ അനൈവർക്കും അനൈവരാലും അഞ്ചേൽ എന്നൊരു കൊടുപ്പൻ ഇത് താനോതും ഇരുക്കാലും എഴിൻമുനിവർ നിലവിനാലും ഇവൈ അറിവാർ ചെയലുടൻ ഞെയ്വിനാലും നെറുക്കാത നീൾവിരതം എനക്കൊണ്ടെന്ന് നെറിയുരയിത്താർ നിലை உணர்ந்து நிலை பெற்றோமே. ಶ್ರೋತೃಗಳಿಗೆಲ್ಲ ನನ್ನ ನಮಸ್ಕಾರಗಳು. ಶ್ರೀರಾಮಾವತಾರದ ಶುಭ ಸಂದರ್ಭದಲ್ಲಿ ಪರಮಾತ್ಮನಾದ ಸಕಲ ಲೋಕ ಈಶ್ವರನಾದ ಸರ್ವೇಶ್ವರೇಶ್ವರನಾದ ಶ್ರೀರಾಮಚಂದ್ರನ ಕಲ್ಯಾಣ ಗುಣಗಳ ಅನುಸಂಧಾನವನ್ನು ಮಾಡುವುದು ಸೂಕ್ತವಾದುದು. ಆ ಕಲ್ಯಾಣ ಗುಣಗಳಲ್ಲಿ ಅತ್ಯುತ್ತಮವಾದ ಒಂದು ಕಲ್ಯಾಣ ಗುಣ ಶರಣಾಗತ ರಕ್ಷಣ ಅಂತ ಹೇಳುವುದು. ಅದನ್ನು ಶ್ರೀರಾಮಚಂದ್ರನು ತನ್ನ ಅವತಾರದಲ್ಲಿ ಅದ್ಭುತವಾಗಿ ಹೇಗೆ ಪ್ರಕಾಶಪಡಿಸಿದನು ಎನ್ನುವುದನ್ನು ಸ್ವಾಮಿ ವೇದಾಂತ ದೇಶಿಕನ್ನವರು ತಮ್ಮ ಅಭಯಪ್ರದಾನುಸಾರದಲ್ಲಿ ಆಶ್ಚರ್ಯವಾಗಿ ನಮಗೆ ತಿಳಿಸಿಕೊಡ್ತಾರೆ. ದಶಾವತಾರದ ಸ್ತೋತ್ರದಲ್ಲಿ ಸ್ವಾಮಿ ದೇಶಿಕನ ಸ್ತೋತ್ರ ಮಾಡುವಾಗ ಪಾರಾವಾರ ಪಯೋ ವಿಶೋಷಣ ಕಲಾ ಪರೀಣ ಕಾಲಾನಲಜ್ವಾಲ ಜಾಲ ವಿಹಾರ ಹರಿವಿಶಿಖ ವ್ಯಾಪಾರ ಘೋರಕ್ರಮ ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣೈಕವ್ರತಿ ಧರ್ಮೋ ವಿಗ್ರಹವಾನ್ನ ಧರ್ಮ ವಿರತಿಂ ಧನ್ವೀ ಸತನ್ವೀತನಃ ಅಂತ ಸ್ತೋತ್ರ ಮಾಡಿದರು. ಅಲ್ಲಿ ಭಗವಂತನ ಗುಣಗಳನ್ನು ಸ್ತೋತ್ರ ಮಾಡುವಾಗ ಸಮುದ್ರವನ್ನು ಶೋಷಿಸುವಂತಹ ಅವನ ತೀಕ್ಷ್ಣವಾದ ಬಾಣಗಳ ವ್ಯಾಪಾರವು ಎಷ್ಟು ಅದ್ಭುತವಾಗಿತ್ತು ಅಂದರೆ ಪ್ರಳಯಕಾಲದ ಅಗ್ನಿಯ ಒಂದು ವಿಹಾರವನ್ನೆಲ್ಲ ಅಪಹರಿಸುವಂತಹ ಒಂದು ಘೋರವಾದ ವ್ಯಾಪಾರ ಅವನ ಶರಗಳಿಂದ ಅವನು ಮಾಡಿದ್ದುದು. ಅದನ್ನು ಹೇಳಿ ನಂತರ ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣ ಏಕವ್ರತಿ ಅಂತ ಹೇಳಿದರು. ಏಕವ್ರತಿ ಅವನಿಗೆ ಒಂದೇ ವ್ರತವಂತೆ ಶ್ರೀರಾಮಚಂದ್ರನಿಗೆ. ಏನು ಅಂದರೆ ಸಂರಕ್ಷಣ ಏಕವ್ರತಿ, ರಕ್ಷಣೆ ಮಾಡುವುದು. ಯಾರನ್ನು ರಕ್ಷಣೆ ಮಾಡುವುದು? ಪ್ರಪನ್ನ ಜನತಾ ಸಂರಕ್ಷಣ ಏಕವ್ರತಿ. ಯಾರು ಅವನನ್ನ ಆಶ್ರಯಿಸ್ತಾರೋ, ಅವನಿಗೆ ಪ್ರಪತ್ತಿ ಮಾಡ್ತಾರೋ, ಅವರನ್ನು ರಕ್ಷಿಸುವುದೇ ಒಂದು ವ್ರತ ಭಗವಂತನಿಗೆ. ಎಷ್ಟು ಸಲ ಪ್ರಪತ್ತಿ ಮಾಡಬೇಕು ಅಂದರೆ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣೈಕವ್ರತಿ, ಒಂದು ಸತಿ ಪ್ರಪತ್ತಿ ಮಾಡಿದ್ರೆ ಸಾಕು ಅಂದರು. ಅದು ಪ್ರಪತ್ತಿ ಮಾಡುವುದಕ್ಕೆ ಏನು ನಿಯಮಗಳಿದೆಯೇ, ಅಧಿಕಾರವಿದೆಯೇ, ವಯಸ್ಸಿದೆಯೇ, ಲಿಂಗವಿದೆಯೇ, ಜ್ಞಾನ ಬೇಕೇ, ಇದೆಲ್ಲ ಕೇಳಿದ್ರೆ ಸರ್ವಾವಸ್ಥ ಸಕೃತ್ ಪ್ರಪನ್ನ ಜನತಾ ಸಂರಕ್ಷಣ ಏಕವ್ರತಿ, ಎಷ್ಟು ವಿಶೇಷಣಗಳನ್ನು ಸ್ವಾಮಿ ದೇಶಿಕನ್ ಶ್ರೀರಾಮಚಂದ್ರನ ಈ ಅದ್ಭುತವಾದ ಕಲ್ಯಾಣ ಗುಣವನ್ನು ಸ್ತೋತ್ರ ಮಾಡುವಾಗ ಹೇಳ್ತಾರೆ. ಯಾವುದೇ ಅವಸ್ಥೆಯಲ್ಲಿದ್ದರೂ ಕೂಡ ಒಂದು ಸಲಿ ಪ್ರಪತ್ತಿ ಮಾಡಿದ ಯಾರೇ ಆದರೂ ಅವರನ್ನ ಪರಿಪೂರ್ಣವಾಗಿ ರಕ್ಷಿಸುವನು. ಸಂರಕ್ಷಣ ಪರಿಪೂರ್ಣವಾಗಿ ರಕ್ಷಿಸುವುದೇ ಅವನ ವ್ರತವಾಗಿರುವುದು ಅಂತ ಆ ಕಲ್ಯಾಣ ಗುಣವನ್ನು ಸ್ತೋತ್ರ ಮಾಡ್ತಾರೆ. ಅವನಲ್ಲವೇ ಧರ್ಮೋ ವಿಗ್ರಹವಾನ್, ಧರ್ಮ ಅವನು ಧರ್ಮವನ್ನು ಪಾಲಿಸಿದ. ವಾಲಿಯ ಸಂಹಾರವಾದಾಗ ಶ್ರೀರಾಮಚಂದ್ರ ಹೇಳಿದನು, ಸೂಕ್ಷ್ಮ ಪರಮ ದುರ್ಜ್ಞೇಯ ಸತಾಂ ಧರ್ಮ ಪ್ಲವಂಗಮ ಅಂತ. ಸಜ್ಜನರ ಧರ್ಮವು ಬಹಳ ಸೂಕ್ಷ್ಮವಾದುದು, ತಿಳಿಯಲು ಅಸಾಧ್ಯವಾದುದು, ನಿನಗೆ ಹೇಗೆ ತಿಳಿಯುತ್ತೆ? ಅದು ಏನು ಸಜ್ಜನರ ಧರ್ಮ ಅಂದರೆ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ, ಶರಣಾಗತ ರಕ್ಷಣ ಧರ್ಮ ಅಂತ ಹೇಳಿ. ಶರಣಾಗತರನ್ನು ರಕ್ಷಿಸುವುದಕ್ಕೆ ಶ್ರೀರಾಮಚಂದ್ರನು ಯಾವ ಒಂದು ಸ್ಥಾನವನ್ನು ಕೊಟ್ಟಿದ್ದನು, ಎಷ್ಟು ಪ್ರಧಾನವೆಂದು ಭಗವಂತನು ಅದನ್ನು ಅನುಷ್ಠಾನ ಮಾಡಿದನು, ಅದನ್ನು ತಿಳಿಸಿದ ಬಗೆಯ ಆಶ್ಚರ್ಯವಾದ ಬಗೆಗಳನ್ನು ಶ್ರೀಮದ್ ರಾಮಾಯಣದಲ್ಲಿ ನಮಗೆ ಸ್ವಾಮಿ ದೇಶಿಕನ್ ಪ್ರಕಾಶಪಡಿಸ್ತಾರೆ. ಅವರ ವ್ಯಾಖ್ಯಾನದಲ್ಲಿ ರಾಮಾಯಣದ ಬಗ್ಗೆ ಸ್ವಾಮಿ ದೇಶಿಕನ್ನವರು ರಘುವೀರ ಗದ್ಯವನ್ನು ರಚಿಸಿದರು, ಅದ್ಭುತವಾದ ಗದ್ಯ ಕಾವ್ಯ. ನಂತರ ಒಂದು ವ್ಯಾಖ್ಯಾನ ಗ್ರಂಥ ಮಣಿಪ್ರವಾಳದಲ್ಲಿ ಅಭಯಪ್ರದಾನುಸಾರ ಅಂತ ಹೇಳಿಬಿಟ್ಟು, ಅಭಯಪ್ರದಾನುಸಾರದಲ್ಲಿ ಸ್ವಾಮಿ ದೇಶಿಕನ್ ಅವರೇ ನಮಗೆ ಅಧಿಕಾರಗಳ ಹೆಸರುಗಳನ್ನೆಲ್ಲ ಹೇಳಿ ನಮಗೆ ಒಂದೊಂದು ಅಧಿಕಾರದಲ್ಲಿಯೂ ಕೂಡ ಒಂದೊಂದು ವಿಷಯವನ್ನು ನಮಗೆ ಪ್ರಕಾಶಪಡಿಸಿ ತಿಳಿಸಿಕೊಡ್ತಾರೆ. ಬಹಳ ಸೊಗಸಾದ ವ್ಯಾಖ್ಯಾನ. ಅದರಲ್ಲಿ ಸ್ವಾಮಿ ದೇಶಿಕನ್ ಹೇಳುವಾಗ ಶ್ರೀಮದ್ ರಾಮಾಯಣವು ಶರಣಾಗತಿ ವೇದ ಅಂತ ಹೇಳೋದು. ಆ ಶರಣಾಗತಿ ವೇದದಲ್ಲಿ ವಿಭೀಷಣನ ಶರಣಾಗತಿ ಪ್ರಕರಣವು ಉಪನಿಷತ್ತಿಗೆ ಸಮಾನವಾದುದು ಅಂತ ಹೇಳ್ತಾರೆ. ಅಷ್ಟು ಅದು ಮುಖ್ಯವಾದ ಒಂದು ಭಾಗ, ಎಲ್ಲರೂ ತಿಳಿಯಬೇಕಾದದ್ದು, ಅನುಸಂಧಾನ ಮಾಡಬೇಕಾದದ್ದು ಅಂತ ಹೇಳಿ ಅದರ ಮೇಲೆ ಒಂದು ವಿಸ್ತಾರವಾದ ವ್ಯಾಖ್ಯಾನವನ್ನು ಸ್ವಾಮಿ ದೇಶಿಕನ್ ನಮಗೆ ಆಶ್ಚರ್ಯಕರವಾಗಿ ನಮಗೆ ಅದನ್ನು ಅನುಗ್ರಹಿಸಿದ್ದಾರೆ. ಆ ಗ್ರಂಥದ ಕೆಲವು ವಿಷಯಗಳನ್ನು ಈಗ ನಾವು ಅನುಸಂಧಾನ ಮಾಡಿ ಪ್ರಪತ್ತಿಗೆ ಭಗವಂತನು ಯಾವ ಒಂದು ಸ್ಥಾನವನ್ನು ಕೊಟ್ಟಿದ್ದಾನೆ, ಆ ಶರಣಾಗತರನ್ನು ಭಗವಂತನು ಹೇಗೆ ರಕ್ಷಣೆ ಮಾಡ್ತಾನೆ ಅದನ್ನು ತಿಳಿದರೆ ನಮಗೆ ಜೀವನದಲ್ಲಿ ಒಂದು ಆಶ್ವಾಸನೆ ಬರುತ್ತೆ. ನಮಗೆ ಪ್ರಪತ್ತಿ ಮಾಡಿದವರಿಗೂ ಮಾಡದೇ ಇರೋರಿಗೂ ಒಂದು ಮಹಾವಿಶ್ವಾಸವು, ಮಾಡದೇ ಇರೋರಿಗೆ ಮಹಾವಿಶ್ವಾಸ ಉಂಟಾಗಿ ಯಾರ್ಯಾರನ್ನು ಆಚಾರ್ಯರನ್ನು ತಕ್ಷಣವೇ ಆಶ್ರಯಿಸಿ ಪ್ರಪತ್ತಿ ಮಾಡಬೇಕು ಅನ್ನುವಂತಹ ಒಂದು ಬುದ್ಧಿ ಬರುತ್ತೆ. ಪ್ರಪತ್ತಿ ಮಾಡಿರೋರಿಗೆ ವಿಶ್ವಾಸವು ಇನ್ನೂ ದೃಢವಾಗುವುದು, ಅದುವೇ ಇದರ ಪರಮ ಪ್ರಯೋಜನ. ಅದನ್ನ ಈಗ ಒಂದು ಸ್ವಲ್ಪ ಅನುಸಂಧಾನ ಮಾಡೋಣ. ಆ ಅಭಯಪ್ರದಾನುಸಾರದಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ, ಶ್ರೀಮದ್ ರಾಮಾಯಣವು ಶರಣಾಗತಿ ವೇದವೇ ಅಂತ ಹೇಳಿಬಿಟ್ಟು, ಶರಣಾಗತ ಧರ್ಮ, ಅವರ ರಕ್ಷಣಾ ಧರ್ಮವೇ ಭಗವಂತನಿಗೆ ಮುಖ್ಯವಾಗಿ ಅಲ್ಲಿ ಪ್ರಕಾಶಿಸುವುದು ಅಂತ ಆರು ವಿಧವಾದ ತಾತ್ಪರ್ಯ ಲಿಂಗಗಳಿಂದ ಅಲ್ಲಿ ಸ್ಥಾಪನೆ ಮಾಡ್ತಾರೆ ಸ್ವಾಮಿ ದೇಶಿಕರು. ಆರಂಭದಿಂದ ಕಡೆಯವರೆಗೂ ಶ್ರೀಮದ್ ರಾಮಾಯಣದಲ್ಲಿ ಎಲ್ಲ ಕಾಂಡಗಳಲ್ಲಿಯೂ ಶರಣಾಗತಿ, ಅನೇಕ ವಿಧವಾದ ಶರಣಾಗತಿಯ ವಿಷಯಗಳು ಬರುತ್ತೆ. ಆರಂಭದಲ್ಲೇ ದೇವತೆಗಳು ಶರಣಾಗತಿ ಮಾಡಿಯೇ ಭಗವಂತನು ಅವತಾರವನ್ನು ಮಾಡಲು ಸಂಕಲ್ಪಿಸಿದನು. ಕಡೆಯಲ್ಲಿಯೂ ದೇವತೆಗಳು ಅವನಿಗೆ ಶರಣಾಗತಿ ಮಾಡಿದರು, ಅವರನ್ನು ರಕ್ಷಿಸಿದನು. ಹೀಗೆ ಒಂದೊಂದು ಕಾಂಡದಲ್ಲೂ ನೋಡಿದ್ರೆ ನಾವು ಅನೇಕ ಪ್ರಕರಣಗಳು ಬರುತ್ತೆ ಶರಣಾಗತರದ ಬಗ್ಗೆ. ಕಾಕಾಸುರನ ಪ್ರಕರಣವೇನು, ಭರತನ ಶರಣಾಗತಿ ಮಾಡಿದ್ದ ಪ್ರಕರಣವೇನು, ಹಾಗೆಯೇ ಲಕ್ಷ್ಮಣನು ಸುಗ್ರೀವನು ಪರಸ್ಪರ ಶರಣಾಗತಿ ಮಾಡಿದ್ದುದು, ತ್ರಿಜಟೆಯ ಶರಣಾಗತಿಯ ಒಂದು ಪ್ರಕರಣ, ವಿಭೀಷಣದ ಶರಣಾಗತಿ ಪ್ರಕರಣ, ಹೀಗೆ ನಾವು ಉದ್ದಕ್ಕೂ ನೋಡಿದರೆ ಅನೇಕ ಎಲ್ಲ ಕಾಂಡಗಳಲ್ಲಿಯೂ ಶರಣಾಗತಿಯೇ ನಮಗೆ ಮುಖ್ಯವಾಗಿ ತೋರುವುದು. ಆದ್ದರಿಂದ ಉಪಕ್ರಮ ಉಪಸಂಹಾರ, ಆರಂಭದಲ್ಲಿಯೂ ಕಡೆಯಲ್ಲಿಯೂ ಶರಣಾಗತಿಯೇ. ಅಭ್ಯಾಸ ಅಂತ ಹೇಳಿದ್ರೆ ಅನೇಕ ಸತಿ ಆ ಗ್ರಂಥದಲ್ಲಿ ಶರಣಾಗತಿ ವಿಷಯ ಬರುವುದು. ಅಪೂರ್ವತೆ, ಶರಣಾಗತರಿಗೆ ಆನುಷಂಗಿಕ ಫಲಗಳು ತಾವಾಗಿಯೇ ಸಿದ್ಧಿಸುತ್ತೆ ಅನ್ನುವ ಅಪೂರ್ವ ವಿಷಯಗಳನ್ನೆಲ್ಲ ತಿಳಿಸಿಕೊಡ್ತಾರೆ. ಫಲವು ಎಲ್ಲ ಶರಣಾಗತಿಯಲ್ಲೂ ಹೇಗೆ ಫಲಿಸಿತು ಅನ್ನೋದನ್ನ ಒಬ್ಬ ಶಕ್ತನ ವಿಷಯದಲ್ಲಿ ಆಕಿಂಚನದಿಂದ ಮಾಡಿದ ಶರಣಾಗತಿ ಎಂದಿಗೂ ನಿರರ್ಥಕವಾಗದು, ಫಲವನ್ನು ಕೊಟ್ಟೇ ಕೊಡುತ್ತೆ ಅನ್ನೋದನ್ನ ಸಮರ್ಥನೆ ಮಾಡುತ್ತಾರೆ. ಹಾಗೆಯೇ ಅರ್ಥವಾದ ಎಂದರೆ ಪ್ರಶಂಸಾ ವಾಕ್ಯಗಳು. ವಿಭೀಷಣ ಶರಣಾಗತಿಯ ನಂತರ ವಿಭೀಷಣನು ಶ್ರೀರಾಮನಿಗೆ ಹೇಳಿದ, ಸಮುದ್ರಂ ರಾಘವೋ ರಾಜ ಶರಣಂ ಗಂತುಮರ್ಹತಿ, ನೀನು ಶರಣಾಗತಿ ಮಾಡಪ್ಪ ಸಮುದ್ರ ರಾಜನಿಗೆ ಅಂತ. ತನ್ನ ಶರಣಾಗತಿ ಫಲಿಸಿದ್ದರಿಂದ ಶರಣಾಗತಿಯನ್ನು ಪ್ರಶಂಸೆ ಮಾಡುತ್ತಾನೆ ವಿಭೀಷಣ, ಅದು ಅರ್ಥವಾದ. ಹಾಗೆಯೇ ಉಪಪತ್ತಿಗಳು, ವಿಭೀಷಣನ ಶರಣಾಗತಿಯ ಪ್ರಕರಣದಲ್ಲಿ ಉಪಪತ್ತಿಗಳು ಅದ್ಭುತವಾಗಿ ಶ್ರೀರಾಮನು ಹೇಗೆ ಸಕಾರಣವಾಗಿ ಶರಣಾಗತನನ್ನು ರಕ್ಷಿಸಲೇಬೇಕು, ಅದು ಪರಮಧರ್ಮ ಅನ್ನುವುದನ್ನು ಎಲ್ಲರಿಗೂ ತಿಳಿಸಿಕೊಟ್ಟು ನಮ್ಮೆಲ್ಲರಿಗೂ ಒಂದು ಬಹಳ ಹಿತವಾದ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ನೋಡಬಹುದು. ಹೀಗೆ ಉಪಕ್ರಮ ಉಪಸಂಹಾರ, ಹಾಗೆಯೇ ಅಭ್ಯಾಸ, ಅಪೂರ್ವತೆ, ಫಲ, ಅರ್ಥವಾದ, ಉಪಪತ್ತಿಗಳು, ಎಲ್ಲ ಆರು ವಿಧವಾದ ಲಿಂಗಗಳಿಂದ ಶರಣಾಗತಿ ಶಾಸ್ತ್ರವೇ ಶ್ರೀಮದ್ ರಾಮಾಯಣ ಅಂತ ಹೇಳಿ, ಅದರಲ್ಲಿ ವಿಭೀಷಣ ಶರಣಾಗತಿಯ ಪ್ರಕರಣವು ಉಪನಿಷತ್ತಿಗೆ ಸಮಾನವಾದುದು ಅಂತ ಹೇಳಿದರು. ಶ್ರೀಮದ್ ರಾಮಾಯಣವು ಉಪಬ್ರಹ್ಮಣ, ವೇದಾರ್ಥಗಳನ್ನು ನಾವು ಉಪಬ್ರಹ್ಮಣಗಳ ಸಹಾಯದಿಂದಲೇ ತಿಳಿಯಬೇಕು. ಉಪಬ್ರಹ್ಮಣ ಎಂದರೆ ವೇದಾರ್ಥಗಳನ್ನು ವಿಶದೀಕರಿಸುವಂತಹ ಸ್ಮೃತಿ ಇತಿಹಾಸ ಪುರಾಣಗಳು ಎಲ್ಲವೂ. ವೇದಗಳಲ್ಲಿ ಶರಣಾಗತಿಯದು ಸೂಕ್ಷ್ಮವಾಗಿ ಹೇಳಿದೆ, ಮುಮುಕ್ಷುರ್ವೈ ಶರಣ ಮಹಂಪ್ರಪದ್ಯೆ ಓಮಿತಿಯ ಆತ್ಮಾನಂ ಯುಂಜೀತ, ಹೀಗೆಲ್ಲ ನ್ಯಾಸವಿದ್ಯೆಯ ಬಗ್ಗೆ ಶರಣಾಗತಿ ಎಲ್ಲವನ್ನೂ ಹೇಳಿದೆ. ಆದರೆ ಅನುಷ್ಠಾನ ಪ್ರಕಾರವನ್ನು ಅಂಗಸಹಿತವಾಗಿ ಹೇಗೆ ಮಾಡಬೇಕು ಈ ಎಲ್ಲ ವಿಷಯಗಳನ್ನು ನಮಗೆ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ಅದನ್ನೆಲ್ಲ ಅನುಷ್ಠಾನ ಮಾಡಿ ನಮಗೆ ಮನದಟ್ಟುವ ಹಾಗೆ ತಿಳಿಸಿಕೊಡುವಂತಹ ಈ ಶ್ರೀಮದ್ ರಾಮಾಯಣ, ಅದರಲ್ಲಿ ಈ ಶರಣಾಗತಿಯ ವಿಷಯಗಳನ್ನೆಲ್ಲ ಪರಿಪೂರ್ಣವಾಗಿ ನಾವು ನೋಡಬಹುದು. ಅದು ವೇದಗಳ ಅರ್ಥಗಳನ್ನೆಲ್ಲ ವಿಶದೀಕರಿಸುವಂತಹ ಈ ಗ್ರಂಥ ಶ್ರೀಮದ್ ರಾಮಾಯಣವು. ಶ್ರೀಮದ್ ರಾಮಾಯಣದಲ್ಲಿ ಮೊದಲಿಂದ ಕಡೆಯವರೆಗೂ ವಾಲ್ಮೀಕಿಯವರು ಶ್ರೀರಾಮನ ಕಲ್ಯಾಣ ಗುಣಗಳನ್ನು ಅಲ್ಲಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಅದ್ಭುತವಾಗಿ ನಮಗೆ ತಿಳಿಸಿಕೊಡ್ತಾರೆ. ಅದರಲ್ಲಿಯೂ ಈ ಶರಣಾಗತ ರಕ್ಷಣ ಧರ್ಮ ಬಹಳ ಮುಖ್ಯವಾದದ್ದು ಅಂತ ಸ್ವಾಮಿ ದೇಶಿಕನ್ ಅದನ್ನೇ ಮುಖ್ಯವಾಗಿ ತೆಗೆದುಕೊಂಡು ಈ ರಹಸ್ಯ ಗ್ರಂಥವನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ. ಆರಂಭದಲ್ಲಿಯೇ ಪರತತ್ವವನ್ನು ನಿರ್ಣಯ ಮಾಡುತ್ತಾರೆ. ಶ್ರೀರಾಮನೇ ಪರಬ್ರಹ್ಮನು ಅಂತ ಹೇಳಿ ಅದು ಹೇಗೆ ಶ್ರೀಮದ್ ರಾಮಾಯಣದಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿಬಿಟ್ಟು ಸ್ವಾಮಿ ದೇಶಿಕನ್ ಈ ಗ್ರಂಥದಲ್ಲಿ ವೇದಗಳು, ಶ್ರುತಿ ಇತಿಹಾಸ ಪುರಾಣಗಳೇನು, ಆಳ್ವಾರರುಗಳ ದಿವ್ಯ ಸೂಕ್ತಿಗಳೇನು, ಎಲ್ಲವನ್ನೂ ಪ್ರಮಾಣವನ್ನಾಗಿ ತೋರಿಸಿ ನಮಗೆ ಈ ವಿಷಯಗಳನ್ನೆಲ್ಲ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಪ್ರಾಮಾಣಿಕವಾದದ್ದು ಅಂತ ನಮಗೆ ತಿಳಿಯುವ ಹಾಗೆ ಅದನ್ನು. ಅದರಲ್ಲಿ ಮುಖ್ಯವಾಗಿ ವಿಭೀಷಣನ ಶರಣಾಗತಿಯಲ್ಲಿ ಹೇಗೆ ಸ್ವಾಮಿ ದೇಶಿಕನ್ ನಮಗೆ ಸೂಕ್ಷ್ಮವಾದ ಈ ಅರ್ಥಗಳನ್ನೆಲ್ಲ ಶರಣಾಗತಿಯ ಹೇಗೆ ಅದು ಪರಿಪೂರ್ಣವಾದ ಶರಣಾಗತಿಯನ್ನು ವಿಭೀಷಣನು ಅನುಷ್ಠಾನ ಮಾಡಿದನು ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ. ಹೌದು, ವಿಭೀಷಣನ ಶರಣಾಗತಿಯಲ್ಲಿ ನಾವು ಪ್ರಪತ್ತಿಯಲ್ಲಿ ಹೇಳಿರುವಂತಹ ಆನುಕೂಲ್ಯಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನಂ, ರಕ್ಷಿಷ್ಯತೀತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂ ತಥಾ ಆತ್ಮನಿಕ್ಷೇಪಕಾರ್ಪಣ್ಯ ಷಡ್ವಿಧ ಶರಣಾಗತಿ ಅಂತ ಹೇಳಿದ ಹಾಗೆ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ಗೋಪ್ತೃತ್ವ ವರ್ಣ ಅಂದರೆ ಪ್ರಾರ್ಥನೆ, ರಕ್ಷಿಸಬೇಕು ಅನ್ನುವ ಪ್ರಾರ್ಥನೆ, ಮತ್ತೆ ಮಹಾವಿಶ್ವಾಸ, ರಕ್ಷಣೆಯನ್ನು ಮಾಡಿಯೇ ಮಾಡ್ತಾನೆ ಎನ್ನುವ ಮಹಾವಿಶ್ವಾಸ, ಆಕಿಂಚನ್ಯ ಕಾರ್ಪಣ್ಯ ಅದು, ಮತ್ತೆ ಆತ್ಮಸಮರ್ಪಣ, ಇದೆಲ್ಲವನ್ನು ಪ್ರಕಾಶಪಡಿಸ್ತಾರೆ ಅಲ್ಲಿ. ಹೇಗೆ ನಾವು ಎಲ್ಲವನ್ನು ನೋಡಿ ತಿಳಿದುಕೊಳ್ಳಬಹುದು ಅಂತ ಹೇಳಿಬಿಟ್ಟು ಅದರಲ್ಲಿ ಭಗವಂತನು ನಮಗೆ ಅವನು ಹೇಳಿದಂತಹ ವಾಕ್ಯಗಳು ಎಲ್ಲ ಶ್ರೀಮದ್ ರಾಮಾಯಣದ ಶ್ಲೋಕಗಳನ್ನೇ ತೆಗೆದುಕೊಂಡು ಒಂದೊಂದು ಪದಗಳಿಗೂ ವಿಶೇಷವಾದ ಅರ್ಥಗಳನ್ನು ನಮಗೆ ತಿಳಿಸಿಕೊಟ್ಟು ಸ್ವಾಮಿ ದೇಶಿಕನ್ನವರು ಅದರ ಒಂದು ಸೂಕ್ಷ್ಮ ಅರ್ಥಗಳನ್ನೆಲ್ಲ ನಮಗೆ ತಿಳಿಸ್ತಾರೆ. ವಿಭೀಷಣನು ಆನುಕೂಲ್ಯ ಸಂಕಲ್ಪವನ್ನು ಹೇಗೆ ತೋರಿಸಿದನು ಅಂತ ಹೇಳಿದ್ರೆ ಮುಖ್ಯವಾಗಿ ಎರಡು ವಿಷಯಗಳನ್ನು ಹೇಳ್ತಾರೆ. ಪ್ರಬಲವಾಗಿ ಶತ್ರುವಾಗಿದ್ದ, ಅಹಂಕಾರಿಯಾಗಿದ್ದಂತಹ ರಾವಣನಿಗೆ ಉಪದೇಶ ಮಾಡಿದನು ವಿಭೀಷಣನು, ಪ್ರದೀಯತಾಂ ದಾಶರಥಾಯ ಮೈಥಿಲಿ ಅಂತ ಹೇಳಿದ್ರು. ಶರಣಾಗತಿ ಮಾಡು, ಅವನಿಗೆ ನೀನು ಸೀತೆಯನ್ನು ಕರೆದುಕೊಂಡು ಹೋಗಿ ಒಪ್ಪಿಸಿ ಶರಣಾಗತನಾದರೇನೆ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳಬಹುದು ಅಂತ ಹೇಳ್ತಾನೆ. ನಂತರ ದೂತನಾಗಿ ಹೋದ ಹನುಮಂತನನ್ನ ಅವನು ವಧಿಸಬೇಕೆಂದು ಆಜ್ಞೆ ಮಾಡಿದಾಗ ವಿಭೀಷಣನು ಮಧ್ಯೆ ಬಂದು ದೂತನನ್ನು ವಧಿಸಬಾರದು ಅಂತ ಹೇಳಿ ಅದನ್ನು ತಡೆದನು. ಇದೆಲ್ಲ ಆನುಕೂಲ್ಯ ಸಂಕಲ್ಪವನ್ನ ತೋರಿಸುತ್ತೆ ಸ್ಪಷ್ಟವಾಗಿ ಇದರಲ್ಲಿ ಅಂತ ಹೇಳ್ತಾರೆ. ಪ್ರಾತಿಕೂಲ್ಯ ವರ್ಜನವು ಹೇಗೆ ಅಂತ ಹೇಳಿದ್ರೆ, ವಿಭೀಷಣನು ತನ್ನ ಹೆಚ್ಚಾದ ಐಶ್ವರ್ಯವೆಲ್ಲ ಇತ್ತು ಅವನಿಗೆ, ಅದೆಲ್ಲವನ್ನೂ ಪೂರ್ಣವಾಗಿ ತ್ಯಾಗ ಮಾಡಿ ಪುತ್ರಧಾರಾದಿಗಳನ್ನೆಲ್ಲ ಬಿಟ್ಟು ಬಿಟ್ಟು ನೇರವಾಗಿ ಶ್ರೀರಾಮನಲ್ಲಿ ಶರಣಾಗತಿ ಮಾಡಲು ಬಂದುಬಿಟ್ಟನು. ಅವನು ಹೇಳ್ತಾರೆ ವಾಲ್ಮೀಕಿಗಳು, ಆಜಗಾಮ ಮುಹೂರ್ತೇನೆ ಎತ್ತರ ರಾಮಸ್ಥ ಲಕ್ಷ್ಮಣ ಅಂತ, ಒಂದು ಮುಹೂರ್ತದಲ್ಲಿ ರಾಮನಿರುವೆಡೆಗೆ ಬಂದುಬಿಟ್ಟ ಅಂತ ಹೇಳಿಬಿಟ್ಟು ವಿಭೀಷಣನು ಅಲ್ಲಿ ಬಂದು ಅವನು ಹೇಳ್ತಾನೆ, ನಾನು ಎಲ್ಲವನ್ನೂ ಬಿಟ್ಟು ಬಂದಿದ್ದೇನೆ, ತ್ಯಾಗ ಮಾಡಿ ತ್ಯಕ್ತ ಪುತ್ರಾಂಶ ದಾರಾಂಶ ಮಿತ್ರಾಣಿಚ ಧರಾನಿಚ ಪರಿತ್ಯಕ್ತ ಮಯಾಲಂಕ, ಎಲ್ಲ ಪರಿತ್ಯಕ್ತ ಪರಿತಃ ತ್ಯಕ್ತ ಪೂರ್ಣವಾಗಿ ವೇಳುಮಿನ್ ಉತ್ತಮಂ ಅಂತ ಹೇಳುವ ಹಾಗೆ ಎಲ್ಲವನ್ನು ಬಿಟ್ಟು ನಾನು ಬಂದಿದ್ದೇನೆ ಅಂತ ಹೇಳುವುದು ಪ್ರಾತಿಕೂಲ್ಯ ವರ್ಜನ ವಿಭೀಷಣನು ಹೇಗೆ ತೋರಿಸಿದನು ಅನ್ನುವುದನ್ನು ನಾವು ನೋಡಬಹುದು. ಅಲ್ಲಿ ಮಹಾವಿಶ್ವಾಸವು ಬಹಳ ಅದ್ಭುತವಾಗಿ ನಮಗೆ ಅಲ್ಲಿ ಗೊತ್ತಾಗುತ್ತೆ. ವಿಭೀಷಣನು ಬಂದಾಗ ಆ ವಾನರರೆಲ್ಲರೂ ಅವನಿಗೆ ಕಲ್ಲುಗಳನ್ನು ಮರಗಳನ್ನು ಎತ್ತಿಕೊಂಡು ಬಂದು ವಿಭೀಷಣನನ್ನು ಸಂಹಾರ ಮಾಡಲು ಪ್ರಯತ್ನ ಪಡು ಕಾಯ್ತಾ ಇದ್ರು ಕೆಳಗಡೆ. ಆದರೆ ವಿಭೀಷಣ ಏನು ಮಾಡಿದ, ಖಸ್ತಯೇವ ವ್ಯತಿಷ್ಠತ ವಾಲ್ಮೀಕಿಗಳು ಹೇಳ್ತಾರೆ, ಆಕಾಶದಲ್ಲಿಯೇ ನಿಂತು ಬಿಟ್ಟ, ಅವನು ತಿರುಗಿ ಹೋಗಲಿಲ್ಲ, ಅವನು ಹಿಂತಿರುಗಿ ಹೋಗಲಿಲ್ಲ. ರಾಮನಲ್ಲಿ ನಾನು ಶರಣಾಗತಿ ಮಾಡಲು ಬಂದಿದ್ದೇನೆ, ಮಾಡಿಯೇ ತೀರುವೆ ಎನ್ನುವಂತಹ ಒಂದು ದೃಢ ಸಂಕಲ್ಪದಿಂದ ಬಂದಿದ್ದ. ರಾಮನು ಖಂಡಿತವಾಗಿಯೂ ಶ್ರೀರಾಮನನ್ನು ರಕ್ಷಿಸುವನು. ಅವನು ಹೇಳುವಾಗ ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೇ ಎಂದ. ಎಲ್ಲ ಲೋಕಗಳಿಗೂ ಶರಣ್ಯನಾದವನು, ನನಗೂ ಅವನು ಶರಣ್ಯನು ಅನ್ನುವ ವಿಷಯವನ್ನು ಪ್ರಕಾಶಪಡಿಸ್ತಾನೆ. ರಾಘವಾಯ ಮಹಾತ್ಮನೇ, ಮಹಾತ್ಮನೇ ಎನ್ನುವುದು ಅವನ ಮಹಾತ್ಮ್ಯ ಪರತ್ವವನ್ನು ತೋರಿಸುತ್ತೆ, ರಾಘವಾಯ ಅನ್ನುವುದು ಸೌಲಭ್ಯವನ್ನು ತೋರಿಸುತ್ತೆ. ನಮ್ಮ ರಘುವಂಶದಲ್ಲಿ ಜನ್ಮತಾಳಿ ಬಂದವನು ಶ್ರೀರಾಮನು, ಸುಲಭವಾಗಿ ನಮಗೆ ಇಲ್ಲಿ ಸಿಕ್ಕಿದ್ದಾನೆ. ಆ ಮಹಾತ್ಮನು ಸರ್ವವ್ಯಾಪಿಯಾದ ಸರ್ವಾಂತರ್ಯಾಮಿಯಾದ ಉಭಯ ವಿಭೂತಿ ನಾಯಕನಾದ ಶ್ರೀಮನ್ನಾರಾಯಣನೇ ಅವನು, ಅವನ ಪರತ್ವ ಆದರೆ ರಾಘವಾಯ ನಮಗೆ ಬಹಳ ಸುಲಭನಾಗಿ ಈಗ ಸಿಕ್ಕಿರುವಂತಹವನು. ಅವನು ಸರ್ವಲೋಕ ಶರಣ್ಯನು. ನಿವೇದಯತ ಮಾಂ ಕ್ಷಿಪ್ರಂ ವಿಭೀಷಣ ಉಪಸ್ಥಿತಂ ಅಂತ ಹೇಳ್ತಾನೆ. ಅದು ಅವನ ಮಹಾವಿಶ್ವಾಸ. ಅದು ಶ್ರೀರಾಮನು ಯುದ್ಧ ಮಾಡಲು ಬಂದಿದ್ದಾನೆ, ಸಮುದ್ರದ ಆ ಕಡೆಯಲ್ಲಿ ಎಲ್ಲ ಅವನ ಸೈನ್ಯವನ್ನೆಲ್ಲ ಸೇರಿಸಿ ನಿಂತಿರುವಾಗ ಇಂತಹ ಸಮಯದಲ್ಲಿ ತನ್ನ ಸ್ವಂತ ಅಣ್ಣನನ್ನೇ ಬಿಟ್ಟು ಶತ್ರುಪಕ್ಷಕ್ಕೆ ನೇರವಾಗಿ ಹೋಗಬೇಕು ಅಂದರೆ ಅವನ ಒಂದು ದೃಢ ವಿಶ್ವಾಸ ಅಲ್ಲಿ ನಮಗೆ ತಿಳಿಯುತ್ತೆ ಚೆನ್ನಾಗಿ. ಮತ್ತೆ ಅವನು ಗೋಪ್ತೃತ್ವ ವರ್ಣವೊಂದು ಮಾಡಿದ. ಶ್ರೀರಾಮಚಂದ್ರನೇ ಹೇಳಿದ್ದಾನೆ ಮುಂದೆ, ಪ್ರಣಾದಶ್ಚ ಮಹಾನೇಶ ತಥೋಸ್ಯ ಭಯಮಾಗತಂ ಅಂತ ಹೇಳಿದ್ರು. ಜೋರಾಗಿ ಗಟ್ಟಿಯಾಗಿ ಕೂಗಿದನಲ್ಲ ಅವನು, ನಾನು ಶರಣಾಗತನಾಗಿ ಬಂದಿದ್ದೇನೆ, ನಿವೇದಯತ ಮಾಂ ಕ್ಷಿಪ್ರಂ ಅಂತ ಅವನು ತನ್ನ ತ್ವರೆಯನ್ನು ಕ್ಷಿಪ್ರಂ ಅಂತ ಹೇಳಿದ. ಆರ್ತಿ ತ್ವರಾತಿಶಯವನ್ನು ತೋರಿಸಿದ. ಅದು ನನ್ನ ಕಿವಿಗೆ ಬಿದ್ದು ಬಿಡ್ತು, ನನ್ನ ಕಿವಿಗೆ ಅದು ಕೇಳಿಸಿದ ಉಡನೆಯೇ ನಾನು ದತ್ತಮಸ್ಯ ಅಭಯಂ, ಆ ಕ್ಷಣದಲ್ಲೇ ಅವನಿಗೆ ಅಭಯ ಕೊಟ್ಟಾಯಿತು ಅಂತ ಶ್ರೀರಾಮನ ಕಡೆಯಲ್ಲಿ ತೀರ್ಪು ಹೇಳ್ತಾನೆ. ಅದು ಅವನ ಗೋಪ್ತೃತ್ವ ವರ್ಣ. ಮತ್ತೆ ಆಕಿಂಚನ್ಯ ತಥೋಸ್ಯ ಭಯಮಾಗತಂ, ಇವನಿಗೆ ಭಯವಾಗಿದೆ ಅಂತ ಹೇಳುವುದರಿಂದ ಅವನು ಆಕಿಂಚನ್ಯವನ್ನು ತೋರಿಸುತ್ತೆ. ಬೇರೆ ಯಾವ ದಾರಿಯೂ ಇಲ್ಲ ಅವನಿಗೆ, ಶ್ರೀರಾಮನೇ ರಕ್ಷಕ ಅನ್ನುವುದನ್ನು ಚೆನ್ನಾಗಿ ತಿಳಿದು ಬಂದಿರುವವನು ವಿಭೀಷಣ ಅನ್ನುವುದು ಸ್ಪಷ್ಟವಾಗಿ ನಮಗೆ ಅಲ್ಲಿ ತಿಳಿಯುತ್ತೆ. ಅಲ್ಲಿ ಸ್ವಾಮಿ ದೇಶಿಕನ್ ವಿಶೇಷವಾಗಿ ವ್ಯಾಖ್ಯಾನ ಮಾಡುತ್ತಾ ನಿವೇದಯತ ಮಾಂ ಕ್ಷಿಪ್ರಂ, ನಿವೇದಯತ ಅನ್ನುವ ಶಬ್ದಕ್ಕೆ ವಿಶೇಷವಾದ ಅರ್ಥಗಳನ್ನು ಹೇಳ್ತಾರೆ ಅವರು. ನಿವೇದಯತ ಅನ್ನುವುದು ಆತ್ಮಸಮರ್ಪಣವನ್ನು ನಮಗೆ ತೋರಿಸುತ್ತೆ ಅಂತ ಹೇಳಿ. ಹೇಗೆ ಅಂದರೆ ನವವಿಧ ಭಕ್ತಿಯಲ್ಲಿ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಅಂತ ಹೇಳುವಾಗ ಶ್ರವಣದಿಂದ ಆರಂಭಿಸಿದ್ದು ಆತ್ಮ ನಿವೇದನದಲ್ಲಿ ಪರ್ಯವಸಾನವಾಗುತ್ತೆ, ಆತ್ಮಸಮರ್ಪಣೆ. ಅನಿವೇದನಂ ಆತ್ಮ ನಿವೇದನಂ ಅನ್ನುವ ಶಬ್ದವನ್ನೇ ಇಲ್ಲಿ ನಿವೇದಯತ ಅಂತ ಹೇಳಿದ್ದಾನೆ ವಿಭೀಷಣ ಅಂತ. ಹಾಗೆಯೇ ಜಿತಂತಾ ಸ್ತೋತ್ರದಲ್ಲಿ ಕಿಂಕರೋಸ್ಮೀತಿ ಚಾತ್ಮಾನಂ ದೇವಾಯೈವಂ ನಿವೇದಯೇತ್, ಅಲ್ಲಿಯೂ ನಿವೇದಯೇತ್. ಈ ಎಲ್ಲ ಶಬ್ದಗಳು ನಮಗೆ ಆತ್ಮಸಮರ್ಪಣೆಯನ್ನು ತಿಳಿಸುವುದರಿಂದ ನಿವೇದಯತ ಮಾಂ ಕ್ಷಿಪ್ರಂ ಎನ್ನುವುದು ಆತ್ಮಸಮರ್ಪಣೆಯನ್ನು ತೋರಿಸುತ್ತೆ ಅಂತ ಸ್ವಾಮಿ ದೇಶಿಕನ್ ಇಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಅವನ ತ್ವರಾತಿಶಯು ನಿವೇದಯತ ಮಾಂ ಕ್ಷಿಪ್ರಂ ಅಂತ ಹೇಳಿದು. ಇದೆಲ್ಲವನ್ನು ನೋಡುವುದರಿಂದ ಇದು ಪರಿಪೂರ್ಣವಾದ ಸ್ವರಕ್ಷಾಭರ ಆತ್ಮಸಮರ್ಪಣಾತ್ಮಿಕೈಯಾನ ಪ್ರಪತ್ತಿಯೈ ಸರ್ವಾವಸ್ಥೆಯಿಲುಂ ಧರ್ಮಸಾರತ್ತಿಲೇ ನಿಲೈ ಕುಲೈಯಾದ ಶ್ರೀ ವಿಭೀಷಣಾಳ್ವಾನ್ ಅನುಷ್ಠಿತಾನ್ ಅಂತ ಸ್ವಾಮಿ ದೇಶಿಕರು. ಯಾವ ಅವಸ್ಥೆಯಲ್ಲೂ ಅವನಿಗೆ ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್ ಅಂತ ಹೇಳಿ ಅವನು ವರವನ್ನು ಕೇಳಿದ್ದ ಬ್ರಹ್ಮನಿಂದ ವಿಭೀಷಣನು ತಪಸ್ಸು ಮಾಡಿ. ಅಂತಹ ಎಲ್ಲ ಅವಸ್ಥೆಗಳಲ್ಲಿಯೂ ಧರ್ಮದಲ್ಲೇ ನೆಲೆ ನಿಂತಿದ್ದಂತಹ ಮನಸ್ಸನ್ನು ಬುದ್ಧಿಯನ್ನು ಹೊಂದಿದ್ದಂತಹ ವಿಭೀಷಣನು ಪರಿಪೂರ್ಣವಾದ ಪ್ರಪತ್ತಿಯನ್ನು ಅನುಷ್ಠಾನ ಮಾಡಿದನು ಅಂತ ಸ್ವಾಮಿ ದೇಶಿಕನ್ ನಮಗೆ ತೋರಿಸ್ತಾರೆ ಅದರಲ್ಲಿ. ಹಾಗೆ ಅವನು ಬಂದು ಪ್ರಾರ್ಥಿಸಿದ. ಆದರೆ ಅಲ್ಲಿ ಆಗ ಯಾರೂ ಅವನನ್ನು ಸೇರಿಸಿಕೊಳ್ಳಲು ಒಪ್ಪಲಿಲ್ಲ. ಅವನ ವಾನರರೆಲ್ಲರೂ ಕೂಡ ಯಾರು ಕೂಡ ಒಪ್ಪಲಿಲ್ಲ, ಹನುಮಂತನು ಮಾತ್ರ ಸೇರಿಸಿಕೊಳ್ಳಬಹುದು ಅಂತ ಹೇಳಿದ. ಆದರೆ ಅವರೆಲ್ಲರ ಅಭಿಪ್ರಾಯಕ್ಕಿಂತ ವಿರುದ್ಧವಾದ ಅಭಿಪ್ರಾಯವನ್ನು ಶ್ರೀರಾಮನು ಹೇಳಿದ. ಸುಗ್ರೀವನು ಹೇಳಿದ, ವಧ್ಯತಾಂ ತೀವ್ರೇಣ ದಂಡೇನ ವಧ್ಯತಾಮೇಷ ಅಂತ ಹೇಳಿಬಿಟ್ಟು ಇವನನ್ನು ಸಾಯಿಸಿಬಿಡಬೇಕು. ಸಚಿವೈಸ್ಸಹ ಇವನನ್ನು ಅವನ ನಾಲ್ಕು ಜನ ಅನುಚರರೊಡನೆ ಇವನು ಇವನಿಗೆ ಮರಣದಂಡನೆಯನ್ನು ವಿಧಿಸಬೇಕು ಅಂತ ಹೇಳಿದ. ಹಾಗೆಯೇ ಒಬ್ಬೊಬ್ಬರು ಇದು ಸರಿಯಾದ ಕಾಲವಲ್ಲ, ಅಣ್ಣನನ್ನೇ ಬಿಟ್ಟು ಬಂದಿದ್ದಾನೆ, ಯುದ್ಧ ಮಾಡುವ ಈ ಕಾಲದಲ್ಲಿ ಶತ್ರು ನೇರವಾಗಿ ಯುದ್ಧ ಮಾಡಲು ಬಂದಿರುವಾಗ ಸ್ವಂತ ಅಣ್ಣನನ್ನು ಬಿಟ್ಟವನು ಮುಂದೆ ನಮ್ಮನ್ನು ಬಿಡುವುದಿಲ್ಲ ಅಂತ ಏನು ನಾವು ಹೇಗೆ ನಂಬುವುದು ಅಂತ ಒಬ್ಬನು ಹೇಳಿದ್ರು. ಒಬ್ಬನು ಹೇಳಿದ, ಇವನು ನಮ್ಮ ಸೈನ್ಯದಲ್ಲಿ ಬಂದು ನಮ್ಮೊಡನೆ ಸೇರಿ ಅವನು ನಿನಗೆ ಪ್ರಾಣಕ್ಕೆ ಅಪಾಯವನ್ನು ತಂದು ಬಿಡಬಹುದು ಅಂತ ಹೇಳಿಬಿಟ್ಟು ಹೀಗೆ ಒಬ್ಬೊಬ್ಬರು ಒಂದೊಂದು ದೋಷವನ್ನೇ ತೋರಿಸಿಕೊಂಡು ಬಂದರು. ಹನುಮಂತನು ಹೇಳಿದ, ಅವನು ಅವನಿಗೆ ಯಾವ ದೋಷವೂ ಇಲ್ಲ, ಅವನು ಗುಣಶಾಲಿಯಾದವನು, ಆದ್ದರಿಂದ ಅವನನ್ನು ಸೇರಿಸಿಕೊಳ್ಳಬಹುದು ಅಂತ. ಆಗ ಶ್ರೀರಾಮಚಂದ್ರನು ಹಾಗೆ ಹೇಳ್ತಾನ, ಅವನು ದೋಷೋ ಇದೆ ತಸ್ಯ ಸ್ಯಾತ್ ಯದ್ಯಪಿ ತಸ್ಯ ಸ್ಯಾತ್ ಸತಾಮೇತದ್ ಅಗರ್ಹಿತಂ. ಶ್ರೀರಾಮನು ಹೇಳಿದ, ಅವನಿಗೆ ದೋಷವಿಲ್ಲದೇ ಇರಬಹುದು, ಗುಣವೂ ಇಲ್ಲದೇ ಇರಬಹುದು, ದೋಷವೂ ಇರಬಹುದು, ಅನೇಕ ದೋಷಗಳು ಇರಬಹುದು, ಗುಣವಿಲ್ಲದೇ ಇರಬಹುದು, ಆದರೆ ದೋಷಗಳು ಅನೇಕವಾಗಿ ಇರಬಹುದು. ಇದೆಲ್ಲ ದೋಷವಿಲ್ಲವೇ, ದೋಷವಿದೆಯೇ, ಗುಣವಿಲ್ಲವೇ, ಇದು ಯಾವುದನ್ನು ನಾನು ಪರಿಗಣಿಸುವುದಿಲ್ಲ. ನನ್ನನ್ನು ರಕ್ಷಿಸುವಂತ ಪ್ರಾರ್ಥಿಸಿದವನು ಯಾರೇ ಆಗಿದ್ರೂ ನಾನು ರಕ್ಷಿಸುವೆ, ಅವನಿಗೆ ನಾನು ಅಭಯವನ್ನು ಕೊಟ್ಟುಬಿಟ್ಟಿದ್ದೇನೆ ಅಂತ ಶ್ರೀರಾಮಚಂದ್ರನು ಸ್ಪಷ್ಟವಾಗಿ ಹೇಳಿದನು. ಅವನಿಗೆ ಗುಣವಿದೆ ಅಂತ ಹೇಳುವುದರಿಂದ ನಾನು ರಕ್ಷಿಸ್ತೀನಿ ಅಂತ ತಿಳಿದುಕೊಳ್ಬೇಡಿ, ಅವನಿಗೆ ಗುಣವಿಲ್ಲ ಅನ್ನೋದ್ರಿಂದ ರಕ್ಷಿಸುವುದಿಲ್ಲ ಅಂತ ತಿಳಿಯಬೇಡಿ, ಅವನಿಗೆ ದೋಷವಿದೆ ಆದ್ದರಿಂದ ರಕ್ಷಿಸಲಾರೆ ಅಂತ ತಿಳಿದುಕೊಳ್ಳಬೇಡಿ. ಗುಣವಿಲ್ಲದೇ ಇದ್ದರೂ, ದೋಷವೇ ಇದ್ದರೂ, ಅವನಿಂದ ನಮಗೆ ಎಷ್ಟೋ ಕೇಡು ಬರುವ ಹಾಗಿದ್ರೂ ಕೂಡ ಒಬ್ಬ ಶಕ್ತನಾದವನು ಅಶಕ್ತನು ಬಂದು ಶರಣಾಗತಿ ಮಾಡಿದರೆ ಅವನನ್ನು ಖಂಡಿತವಾಗಿಯೂ ರಕ್ಷಿಸಲೇಬೇಕು. ಇದನ್ನು ಶ್ರೀರಾಮಚಂದ್ರನು ನೇರವಾಗಿ ಹೇಳಲಿಲ್ಲ. ಮೊದಲೇ ಅವನೇನು ಮಾಡಿದ ಅಂತ ಹೇಳಿದ್ರೆ, ಎಲ್ಲರಿಗೂ ನಂಬಿಕೆ ಬರುವ ಹಾಗೆ ಒಂದು ಕಪೋತ ವೃತ್ತಾಂತವನ್ನು ಮತ್ತು ಕಂಡು ಮಹರ್ಷಿಯ ಒಂದು ಗಾಥೆಗಳನ್ನು ಹೇಳಿ ಉಪಪತ್ತಿಗಳನ್ನೇ ಸಕಾರಣವಾಗಿ ಅದನ್ನು ಸ್ಥಾಪನೆ ಮಾಡ್ತಾನೆ. ಅದು ಬಹಳ ಸೊಗಸಾದ ಒಂದು ಪ್ರಕರಣ ಶ್ರೀಮದ್ ರಾಮಾಯಣದಲ್ಲಿ. ಆ ಶ್ಲೋಕಗಳನ್ನು ಸ್ವಾಮಿ ದೇಶಿಕನ್ ಬಹಳ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಶ್ರೀರಾಮನು ಹೇಳಿದ್ದು, ಮಿತ್ರಭಾವೇನ ಸಂಪ್ರಾಪ್ತಂ ನ ತ್ಯಜೇಯಂ ಕಥಂಚನ, ಎಂದಿಗೂ ನಾನು ಅವನನ್ನು ಬಿಡುವುದಿಲ್ಲ. ಮಿತ್ರಭಾವ ಅಂದರೆ ಶರಣಾಗತಿ ಎನ್ನುವುದೇ ಅರ್ಥ ಅಲ್ಲಿ. ಅಥವಾ ಅವನು ನೇರವಾಗಿ ಶರಣಾಗತಿ ಮಾಡದೇ ಇದ್ರೂ ಮನಸ್ಸಿನಲ್ಲಿ ಆ ಭಾವನೆ ಇದ್ರೂ ಸಾಕು, ಅವನಿಗೆ ಅವನನ್ನು ನಾನು ರಕ್ಷಿಸ್ತೀನಿ ಅಂತ ಹೇಳಿದ. ಅದಕ್ಕೆ ಒಂದು ಪ್ರಕರಣವನ್ನ ಹೇಳ್ತಾನೆ ಶ್ರೀರಾಮ. ಶ್ರೂಯತೇಹಿ ಕಪೋದೇನ, ಅದರಲ್ಲಿ ಹೇಳಿದ ಒಂದು ವ್ರತವನ್ನ ಹೇಳಿ, ಈ ಕಪೋತದ ವೃತ್ತಾಂತವನ್ನು ಹೇಳಿ, ಅದರಲ್ಲಿ ಕಂಡು ಮಹರ್ಷಿಯ ಗಾಥೆ, ಅದರಲ್ಲಿ ಹೇಗೆ ಒಂದು ಕಪೋತ, ಆ ಕಪೋತದ ಹೆಂಡತಿ ಹೆಣ್ಣು ಕಪೋತವನ್ನ ಬೇಡನ್ನು ಹಿಡಿದು ಬಿಟ್ಟಿರ್ತಾನೆ. ಹಿಡಿದುಕೊಂಡು ಅವನು ಕಾಡಿನಲ್ಲಿ ಅಲಿತುಕೊಂಡು ಬರುವಾಗ ರಾತ್ರಿ ಅವನಿಗೆ ಬಹಳ ಹಸಿವು ಬಾಯಾರಿಕೆ ಆಗಿಬಿಟ್ಟು ಯಾವುದೋ ಒಂದು ಮರದ ನೆರಳಿನಲ್ಲಿ ಬರ್ತಾನೆ. ಅಲ್ಲಿ ಬಂದು ಮನಸ್ಸಿನಲ್ಲಿ ಅವನಿಗೆ ಒಂದು ಭಾವನೆ, ಈ ಮರದಲ್ಲಿರುವ ದೇವತೆಯಾದರೂ ನನಗೇನಾದ್ರೂ ಒಂದು ಆಹಾರ ಸಿಗುವ ಹಾಗೆ ಮಾಡಬಾರದೆ ಅನ್ನುವಂತಹ ಒಂದು ಭಾವನೆ ಬರುತ್ತೆ. ಅಕಸ್ಮಾತ್ ಆಗಿ ಅದೇ ಮರದಲ್ಲಿ ಆ ಗಂಡು ಕಪೋತವೂ ಇರುತ್ತೆ. ಆಗ ಈ ಹೆಣ್ಣು ಕಪೋತವು ಆ ಗಂಡು ಕಪೋತವನ್ನು ನೋಡಿ ತನ್ನ ಪತಿಗೆ ಹೇಳುತ್ತೆ, ನೋಡು ಇವನು ಬಂದು ಶರಣಾಗತಿ ಮಾಡಿದ್ದಾನೆ, ನೀನು ನಿನ್ನ ಮಾಂಸವನ್ನೇ ಅವನಿಗೆ ಸಮರ್ಪಣೆ ಮಾಡಿ ಅವನನ್ನ ಅರ್ಚನೆ ಮಾಡೋದು ನಿನ್ನ ಕರ್ತವ್ಯ ಅಂತ ಹೇಳಿಬಿಟ್ಟು ಹೇಳು. ಇದು ಆಶ್ಚರ್ಯವಾದ ಒಂದು ಪ್ರಕರಣ. ಶೂಯತೇ ಹಿ ಕಪೋತೇನ ಶತ್ರು ಶರಣಮಾಗತ ಅರ್ಚಿತಶ್ಚ ಯಥಾನ್ಯಾಯಂ ಸ್ವೈಶ್ಚ ಮಾಂಸೈಹಿ ನಿಮಂತ್ರಿತ ಅನ್ನುವ ಒಂದು ಪ್ರಕರಣವನ್ನು ತೆಗೆದು ಸ್ವಾಮಿ ದೇಶಿಕನ್ ಅದರಲ್ಲಿ ಒಂದೊಂದು ಶಬ್ದಗಳಿಗೂ ಅರ್ಥವನ್ನು ಹೇಳ್ತಾರೆ. ಶ್ರೂಯತೆ ಅಂತ ಹೇಳಿದ್ರೆ ಶ್ರುತಿಗಳಲ್ಲಿ ಇದು ಹೇಳಿದೆ, ಯಾವುದೋ ಒಂದು ಮೂಲೆಯಲ್ಲಿ ಶ್ರುತಿಯಲ್ಲಿ ಹೇಳಿರುವಂತಹ ಪ್ರಕರಣವೇ ಇದು. ಹಿ ಅಂತ ಹೇಳಿದ್ರೆ ಆಶ್ಚರ್ಯವಾಚಕ, ಬಹಳ ಆಶ್ಚರ್ಯಕರವಾದದ್ದು ಕಪೋತದ ಇದು ಪ್ರಕರಣ, ನೀವೆಲ್ಲರೂ ಕೇಳಿರಬೇಕಿದನ್ನ ಅಂತ ಅಭಿಪ್ರಾಯ ಶ್ರೀರಾಮನದು. ಅಲ್ಲಿ ಕಪೋತೇನ, ಇದು ಸಾಮಾನ್ಯವಾದ ಒಂದು ಪಕ್ಷಿ, ಹೋಗಲಿ ತ್ರೈವರ್ಣಿಕನಾಗಿ ವೇದಾಧಿಕಾರಿಯಾಗಿ ಶಾಸ್ತ್ರಗಳನ್ನೆಲ್ಲ ಅಧ್ಯಯನ ಮಾಡಿ ಇರುವಂತಹ ಪರಿಪೂರ್ಣ ಅಧಿಕಾರಿಯಲ್ಲ, ಅಥವಾ ಒಂದು ಸಾಮಾನ್ಯ ಮನುಷ್ಯನೂ ಅಲ್ಲ, ಅಥವಾ ಪಕ್ಷಿಯ ರೂಪದಲ್ಲಿ ಬಂದಿರುವ ಒಂದು ದೇವತೆಯೂ ಅಲ್ಲ, ಸಾಮಾನ್ಯವಾದ ಒಂದು ಕಪೋತ. ಅದು ಹೇಳುವ ಮಾತು ಇದು ತಿರಿಯದ್ದಾದುದು. ಅದನ್ನು ಅದು ಹೇಳುತ್ತೆ, ಅದು ಅಷ್ಟು ಸಂಕಟದಲ್ಲಿರುವಾಗ ಹೇಳುವ ಮಾತು ಇದು. ಶತ್ರುಹು ನೇರವಾಗಿ ಅವನು ಜಾತಿ ಶತ್ರು ಬೇಡನು ಕಪೋತಕ್ಕೆ. ಶತ್ರು ಶರಣಮಾಗತಃ, ಅವನು ಶರಣಾಗತಿ ಮಾಡಿದಾನೆ ಅಂತ ಹೇಳುತ್ತೆ ಕಪೋತಿ. ಆದರೆ ಅವನು ಮರದಲ್ಲಿರುವ ದೇವತೆಗೆ ಮನಸ್ಸಿನಲ್ಲಿ ಹೇಳಿದ, ಸ್ಪಷ್ಟವಾಗಿ ಅವನು ಜೋರಾಗಿ ಹೇಳಲಿಲ್ಲ. ವಿಭೀಷಣದ ತರ ಹಾಗೆ ಹೇಳಿದ ಅಷ್ಟೇ. ಆದರೂ ಇದು ನಿನ್ನ ಕರ್ತವ್ಯ, ನೀನು ಇಲ್ಲಿರೋದ್ರಿಂದ ಈ ಮರದಲ್ಲಿ ಅಂತ ಆ ಹೆಣ್ಣು ಕಪೋತ ಹೇಳುತ್ತೆ. ಅದು ಹೇಳಿ ಅರ್ಚಿತಶ್ಚ, ಆಗ ಗಂಡು ಕಪೋತ ಏನು ಮಾಡುತ್ತೆ ಅಂದರೆ ಅಲ್ಲಿಯೇ ಅಗ್ನಿಯನ್ನು ಉತ್ಪತ್ತಿ ಮಾಡಿ ಅದರಲ್ಲಿಯೇ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡು ತನ್ನ ಮಾಂಸಗಳಿಂದ ಅವನ ಬಾಯಾರಿಕೆಯ ಹಸುಗಳನ್ನು ಹೋಗಿಸುತ್ತೆ. ಹಸುವಿನ ಅದು ಹೇಗಿತ್ತು ಅಂತ ಹೇಳಿದ್ರೆ, ನಾವು ಸತ್ಕಾರ ಮಾಡುವಾಗ, ಅರ್ಚನೆ ಮಾಡುವಾಗ ಒಂದು ಅಗ್ನಿಯಲ್ಲಿ ಹವಿಸ್ಸನ್ನು ಸಮರ್ಪಣೆ ಮಾಡಿ ಹೇಗೆ ಸಮರ್ಪಿಸ್ತೀವೋ ಅದೇ ರೀತಿಯಲ್ಲಿ ತನ್ನನ್ನೇ ಅಗ್ನಿಯಲ್ಲಿ ಸಮರ್ಪಿಸಿಕೊಂಡು ಯಥಾನ್ಯಾಯಂ ಸ್ವೈಶ್ಚ ಮಾಂಸೈಹಿ ನಿಮಂತ್ರಿತ ಅಂತ ಹೇಳ್ತಾರೆ. ಅದು ಬಹಳ ಆಶ್ಚರ್ಯಕರವಾದ ಒಂದು ಈ ಶಿಬಿಯ ವೃತ್ತಾಂತದಲ್ಲಿ ಆದರೆ ಅವನು ತನ್ನ ತೊಡೆಯಿಂದ ಒಂದು ಮಾಂಸವನ್ನು ಕೊಡ್ತೀನಿ ಅಂತ ಹೇಳಿದ. ಆದರೆ ಹಾಗಲ್ಲ, ಇದು ಪರಿಪೂರ್ಣವಾಗಿ ತನ್ನ ಪರಿಪೂರ್ಣವಾದ ದೇಹವನ್ನೇ ಸಮರ್ಪಣೆ ಮಾಡಿಬಿಡ್ತು ತನ್ನ ಪ್ರಾಣದೊಡನೆ ಆ ಕಪೋತವು ಅಂತ ಹೇಳೋದು ಬಹಳ ಆಶ್ಚರ್ಯಕರವಾದ ಒಂದು ಆ ಪ್ರಕರಣವನ್ನ ಹೇಳ್ತಾರೆ. ಈಗ ಅದನ್ನು ಹೇಳಿ ಶ್ರೀರಾಮನು ಎಲ್ಲರಿಗೂ ಹೇಳ್ತಾನೆ, ಇವಾಗ ನನ್ನ ಸ್ಥಿತಿಯನ್ನು ಆ ಕಪೋತದ ಸ್ಥಿತಿಯನ್ನು ನೀವು ಸ್ವಲ್ಪ ನೋಡಿದ್ರೆ, ಹೋಲಿಸಿ ನೋಡಿದ್ರೆ, ನಾನು ಪರಿಪೂರ್ಣ ವೇದಾಧಿಕಾರಿ ಶಾಸ್ತ್ರಗಳನ್ನೆಲ್ಲ ವಸಿಷ್ಠರು ವಿಶ್ವಾಮಿತ್ರರಂತಹ ಶ್ರೇಷ್ಠ ಋಷಿಗಳಲ್ಲಿ ಅಧ್ಯಯನ ಮಾಡಿದವನು ನಾನು. ಆ ಕಪೋತವು ಸಾಮಾನ್ಯವಾದ ಪಕ್ಷಿ, ಮತ್ತೆ ಅವನು ಸಾಕ್ಷಾತ್ ಶತ್ರು. ಇವನು ಶತ್ರುವಿನ ತಮ್ಮ, ಇಲ್ಲಿ ಬಂದಿರುವವನು. ಆ ನೇರವಾಗಿ ಅವನು ಪ್ರಾರ್ಥನೆ ಮಾಡಲಿಲ್ಲ ಈ ಕಪೋತವನ್ನ. ಈ ವಿಭೀಷಣನು ನನ್ನನ್ನು ನೇರವಾಗಿ ಪ್ರಾರ್ಥನೆ ಮಾಡಿದ್ದಾನೆ, ಗಟ್ಟಿಯಾಗಿ ಕೂಗಿದ್ದಾನೆ, ಪ್ರಣಾದಶ್ಚ ಮಹಾನೇಶ ಅನ್ನುವ ಹಾಗೆ. ನನ್ನ ಕಿವಿಗೆ ಅದು ಬಿಟ್ಟು ಬಿಟ್ಟಿದೆ, ಅದು ನನಗೆ ಅರ್ಥವಾಗಿದೆ. ಆ ಕಪೋತವೇ ಹಾಗೆ ತನ್ನನ್ನೇ ಕೊಟ್ಟು, ತನ್ನ ಪ್ರಾಣವನ್ನಾದರೂ ಕೊಟ್ಟು ಅವನನ್ನು ರಕ್ಷಣೆ ಮಾಡಿರುವಾಗ ನಾನು ಇವನು ಕೈ ಬಿಡುವುದು ಯಾವ ನ್ಯಾಯ ಹೇಳಿ ಅಂತ ಶ್ರೀರಾಮನು ಎಲ್ಲರನ್ನು ಕೇಳ್ತಾನೆ. ಅದರ ಜೊತೆಗೆ ಶ್ರೀರಾಮಚಂದ್ರನು ಪಂಡು ಮಹರ್ಷಿಯ ಗಾಥೆಗಳನ್ನು ಕೂಡ ಅವರಿಗೆಲ್ಲರೂ ಎಲ್ಲರಿಗೂ ತಿಳಿಯುವ ಹಾಗೆ ಹೇಳಿದ್ದಾನೆ. ಕಣ್ವರ ಮಗ ಕಂಡು ಅಂತ ಹೇಳಿಬಿಟ್ಟು ಮಹರ್ಷಿಗಳು ಅವರು ಹೇಳಿರುವಂತಹ ಗಾಥೆಗಳು ನಾಲ್ಕು ನಾಲ್ಕೂವರೆ ಶ್ಲೋಕಗಳಿದೆ ಅಂತ ಹೇಳಿಬಿಟ್ಟು ಆ ಶ್ಲೋಕಗಳನ್ನು ಹೇಳಿ ಇಲ್ಲಿ ತೋರಿಸ್ತಾರೆ ನಮಗೆ. ಹೇಗೆ ಕಂಡು ಮಹರ್ಷಿಯ ಗಾಥೆಯಲ್ಲಿಯೂ ಈ ಶರಣಾಗತ ರಕ್ಷಣ ಅನ್ನುವುದು ಎಷ್ಟು ಮುಖ್ಯವಾದದ್ದು ಅನ್ನೋದನ್ನ, ಅದರಿಂದ ಬರುವ ನಮಗೆ ಫಲಗಳೇನು, ಮಾಡದೇ ಇದ್ರೆ ಇವನಿಗೆ ಏನು ದೋಷಗಳು ಬರುತ್ತೆ, ಎಲ್ಲವನ್ನೂ ತಿಳಿಸಿಕೊಡ್ತಾರೆ. ಅದರಲ್ಲಿ ಮೊದಲ ಶ್ಲೋಕದಲ್ಲಿ ಬದ್ಧಾಂಜಲಿ ಪುಟಂ ದೀನಂ ಯಾಚಂತಂ ಶರಣಾಗತಂ ನ ಹನ್ಯಾತ್ ಆಂಡಶಂಸ್ಯಾರ್ಥಂ ಅಪಿ ಶತ್ರುಂ ಪರಂತಪ ಅನ್ನೋದು ಮೊದಲ ಶ್ಲೋಕ. ಅಲ್ಲಿ ಹೇಳಿದ್ರು ಬದ್ಧಾಂಜಲಿ ಪುಟಂ ಅಂತ ಹೇಳಿಬಿಟ್ಟು, ಅನುಕೂಲ ಬುದ್ಧಿಯನ್ನು ಬದ್ಧಾಂಜಲಿ ಪುಟಂ, ನಾವು ಶರಣಾಗತಿ ಹೇಳುವಾಗ ಆನುಕೂಲ್ಯ ಸಂಕಲ್ಪ ಪ್ರಾತಿಕೂಲ್ಯ ವಚನ ಇದೆಲ್ಲ ಹೇಳ್ತೀವಿ, ಆದರೆ ಆನುಕೂಲ್ಯ ಸಂಕಲ್ಪವೂ ಇಲ್ಲ, ಪ್ರಾತಿಕೂಲ್ಯ ವರ್ಜನವೂ ಇಲ್ಲ, ಕೇವಲ ಅಂಜಲಿ ಮಾಡಿದಾನವನು. ಬದ್ಧಾಂಜಲಿ ಪುಟಂ, ಅಂಜಲಿ ಹಿ ಪರಮಾಮುದ್ರ ಕ್ಷಿಪ್ರಂ ದೇವಪ್ರಸಾದಿನಿ ಎನ್ನುವ ಹಾಗೆ, ಬರೀ ಅಂಜಲಿ ಮಾಡಿದರೆ ಸಾಕು ಅವನನ್ನು ರಕ್ಷಿಸಬೇಕು. ದೀನಂ ದೀನಂ ಅಂತ ಹೇಳಿದ್ರೆ ಅಂಜಲಿಯೂ ಕೂಡ ನೇರವಾಗಿ ವಾಕ್ಯನಿಂದ ಹೇಳದೆ ಬರೀ ಅವನು ತನ್ನ ಕಾರ್ಪಣ್ಯವನ್ನು ತೋರಿಸಿಕೊಂಡು ನಿಂತಿದ್ದಾನೆ. ಅವನ ದೈನ್ಯತೆ ನಮಗೆ ಎಷ್ಟು ದೀನನಾಗಿದ್ದಾನೆ ಅನ್ನೋದು ಅವನ ನೋಡಿದ್ರೆ ತಿಳಿಯುತ್ತೆ ಹೊರತು ಸ್ಪಷ್ಟವಾಗಿ ಬಾತಿನಿಂದ ಹೇಳಲಿಲ್ಲ. ಅವನು ಹಾಗಿದ್ದರೂ ಸಾಕಂತೆ, ಅವನನ್ನು ರಕ್ಷಿಸಬೇಕು ಅಂತ ಕಂಡು ಮಹರ್ಷಿಗಳು ಹೇಳ್ತಾರೆ. ಯಾಚಂತಂ, ಹೋಗಲಿ, ಅವನಿಗೆ ಅಂಜನಿಯೂ ಮಾಡಲಿಲ್ಲ, ಅವನಿಗೆ ಕಾರ್ಪಣ್ಯವೂ ನಮಗೆ ತಿಳಿತಾ ಇಲ್ಲ, ಆದರೆ ಒಂದು ಮನಸ್ಸಿಲ್ಲದೆ ಯಾಚನೆ ಮಾಡ್ತಾ ಇದ್ದಾನ ಅವನು, ಅಷ್ಟು ಮಾಡಿದ್ರೂ ಸಾಕು. ಶರಣಾಗತಂ, ಹೋಗಲಿ, ಅಂಜಲಿ ಬಂಧ ಮಾಡಿ ಗೋಪ್ತೃತ್ವವರ್ಣ ಮಾಡಿ ಇದೆಲ್ಲ ಮಾಡದೆ ಅವನು ಶರಣಾಗತಿ ಮಾಡಲಿಲ್ಲ, ಆದರೆ ನನ್ನನ್ನು ರಕ್ಷಿಸುವಂತಹ ಯಾರಾದರೂ ಶಕ್ತರು ಇಲ್ಲಿ ಇದಾರೋ ಅಂತ ಮನಸ್ಸಿನಲ್ಲಿ ತಿಳಿದುಕೊಂಡು ಹುಡುಕ್ತಾ ಇದ್ದಾನವನು. ಆ ಪರಿಸ್ಥಿತಿಯಲ್ಲೂ ಒಬ್ಬ ಶಕ್ತನಾದವನು ಅಲ್ಲಿ ಇದ್ದರೆ ಅವನನ್ನು ರಕ್ಷಿಸಲೇಬೇಕು, ಅದುವೇ ಪರಮಧರ್ಮ ಅನ್ನುವುದನ್ನ ಅವನು ಹಾಗಿರುವಾಗ ನಹನ್ಯಾತೆ ಅವನನ್ನ ಹನನ ಮಾಡುವುದು ಅಂದರೇನು? ಆಂಡ್ರಶಂಸ್ಯಾರ್ಥಂ, ಆಂಡ್ರಶಂಸ್ಯಾರ್ಥಂ ಅಂದ್ರೆ ಆಂಡ್ರಶಂಸ್ಯ ಅನ್ನುವ ಒಂದು ಮಹಾಗುಣವನ್ನು ರಕ್ಷಿಸಲು ಎಲ್ಲರೂ ಅವನನ್ನ ನೃಶಂಸ ನೃಶಂಸ ಅಂತ ಹೇಳದೇ ಇರುವ ಹಾಗೆ ಅವನು ಕಾರುಣ್ಯ ಅನ್ನುವ ಗುಣವನ್ನ, ಆಂಡ್ರಶಂಸ್ಯಂ ಅನ್ನೋದು ಒಂದು ದೊಡ್ಡ ಕಲ್ಯಾಣ ಗುಣ ಶ್ರೀರಾಮನಲ್ಲಿ ಅನ್ನೋದನ್ನ ವಾಲ್ಮೀಕಿಗಳು ಅನೇಕ ಕಡೆ ಹೇಳ್ತಾರೆ. ಹಾಗೆ ಅದನ್ನು ರಕ್ಷಿಸಲು ಅಪಿಶತ್ರುಂ, ನೇರವಾಗಿ ಶತ್ರುವೇ ಬಂದು ಶರಣಾಗತನಾಗಿದ್ದರೂ ಕೂಡ ಅವನನ್ನು ರಕ್ಷಿಸಬೇಕಾದುದು ಅಂತ ಹೇಳಿ ಅದರಲ್ಲಿ ಹೇಳ್ತಾರೆ. ನಹನ್ಯಾತ್ ಅಂತ ಹೇಳು, ಇಲ್ಲಿ ಅನೇಕ ವೇದಗಳ ಮಂತ್ರಗಳನ್ನೆಲ್ಲ ಸ್ವಾಮಿ ದೇಶಿಗನ್ ಪ್ರಮಾಣವಾಗಿ ತೋರಿಸ್ತಾರೆ. ತಸ್ಮಾದ ಪಿಬಧ್ಯಂ ಪ್ರಪನ್ನಂನ ಪ್ರತಿ ಪ್ರಯಚ್ಛಂತಿ, ಇದೆಲ್ಲ ವೇದ ವಾಕ್ಯಗಳೇ ಇದೆ. ವಧ್ಯನಾಗಿದ್ದರೂ ಅವನನ್ನ ರಕ್ಷಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನ ಆರ್ತೋವಾ ಇದಿವಾ ತೃಪ್ತ ಪರೇಶಾಂ ಶರಣಾಗತ ಹರಿ ಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ, ಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ಒಬ್ಬ ಸಾಧು ಧಾರ್ಮಿಕನಾದವನು ತನ್ನ ಪ್ರಾಣವನ್ನಾದರೂ ತ್ಯಾಗ ಮಾಡಿ ಶರಣಾಗತನನ್ನು ರಕ್ಷಣೆ ಮಾಡಬೇಕು ಅಂತ ಹೇಳುವುದು ಆರ್ತೋವಾ ಇದಿವಾ ತೃಪ್ತ, ಅವನಿಗೆ ಈಗಲೇ ಬೇಕು ಅಂತ ಹೇಳ್ಬೋದು ಫಲವನ್ನ, ಅಥವಾ ವಿಳಂಬವಾಗಿ ಬರಲಿ ಅಂತಾನಾದ್ರೆ ಇರಬಹುದು ಅವನಿಗೆ. ಹೇಗಿದ್ದರೂ ಅವನನ್ನು ರಕ್ಷಿಸಬೇಕು. ಪರೇಶಾಂ ಶರಣಾಗತ, ಅವನು ಶರಣಾಗತನಾದವನನ್ನ ಅರಿಹಿ ಅಂತ ಹೇಳ್ತಾರೆ. ಅವನು ಶತ್ರುಭಾವವನ್ನು ಬಿಡದೆ ಗುಂಪಿನೊಳಗೆ ಸೇರಿ ಮಿತ್ರಭಾವನೆಯಿಂದ ಬಂದು ಶರಣಾಗತನಾಗಿರ್ಬೋದು. ಹಾಗಿದ್ದರೂ ಕೂಡ ಪ್ರಾಣವನ್ನಾದರೂ ಕೊಟ್ಟು ಶರಣಾಗತ ಧರ್ಮವನ್ನ ಆಶ್ರಯಿಸಬೇಕಾದದು ಉಚಿತವೇ ಅಂತ ಹೇಳಿದ್ರು. ಆತ್ಮಪ್ರಾಣೈ ಪರಪ್ರಾಣಾನ್ ಯೋನರ ಪರಿರಕ್ಷತಿ ಸಯಾತಿ ಪರಮಂ ಸ್ಥಾನಂ ಯಸ್ಮಾನ್ ನಾವರ್ತತೆ ಪುನಃ, ಪ್ರಾಣೈರಪಿ ತ್ವಯಾ ರಾಜನ್ ರಕ್ಷಿತ ಕೃಪಣೋ ಜನ. ಹೀಗೆಲ್ಲ ಹೇಳುವುದು ಶೇನ ಕಪೋತ ವ್ಯಾಖ್ಯಾನಗಳನ್ನೆಲ್ಲ ಹೇಳಿ ಶಿಬಿಯ ಒಂದು ವೃತ್ತಾಂತವನ್ನೆಲ್ಲ ಹೇಳಿ ಹೀಗೆ ಅದನ್ನ ಪೂರ್ಣವಾಗಿ ಉಪಪತ್ತಿಗಳನ್ನೇ ಶ್ರೀರಾಮ ದೇಶಿಕನು ಹೇಳ್ತಾನೆ ಹೇಳ್ತಾರೆ. ಇದರಲ್ಲಿ ಶ್ರೀರಾಮಚಂದ್ರನು ಹೇಳುವುದನ್ನು ಸ್ವಾಮಿ ದೇಶಿಕನು ಹೇಳ್ತಾರೆ. ಮತ್ತೆ ಎರಡು ಶ್ಲೋಕಗಳಲ್ಲಿ ಕಂಡು ಗಾಥೆಯಲ್ಲಿ ಶ್ರೀರಾಮನು ಸಚೇತ್ ಭಯಾದ್ವಾ ಮೋಹಾದ್ವಾ ಕಾಮಾದ್ವಾಪಿ ನರಕ್ಷಿತ ಸ್ವಯಾಶಕ್ತಿಯ ಯಥಾಶಕ್ಯಂ ತತ್ ಪಾಪಂ ಲೋಕಗರ್ಹಿತಂ ಅನ್ನುವುದು. ಶರಣಾಗತನನ್ನು ರಕ್ಷಿಸಪಡದೆ ಹೋದರೆ ಲೋಕ ನಿಂದೆಗೆ ಒಳಗಾಗುವಂತಹ ಪಾಪವೇ ಬರುತ್ತೆ. ತನ್ನ ಶಕ್ತಿ ಇದ್ದಷ್ಟು ಅವನನ್ನು ರಕ್ಷಿಸುವುದು ಅವನ ಕರ್ತವ್ಯ. ಭಯಾದ್ವಾ, ನಾವೇನಾದರೂ ಈ ಶರಣಾಗತನನ್ನು ರಕ್ಷಣೆ ಮಾಡಿಬಿಟ್ರೆ ನಮ್ಮ ಅವನ ವಿರೋಧಿಗಳು ನಮ್ಮನ್ನು ಹಿಂಸೆ ಮಾಡಿದ್ರೆ ಏನು ಮಾಡೋದು ಅನ್ನುವ ಭಯದಿಂದಲೂ ಅದನ್ನ ಹಾಗೆಯೂ ಆ ಭಯವನ್ನು ಇದ್ದರೂ ಕೂಡ ಅವನನ್ನು ರಕ್ಷಿಸಲೇಬೇಕು ಅಂತ ಹೇಳಿದ್ರು. ಕಾಮಾದ್ವಾ, ಸ್ವಚ್ಛಂದವಾಗಿ ಶಾಸ್ತ್ರವನ್ನು ಪರಿಗಣಿಸದೆ ಸ್ವಚ್ಛಂದವಾಗಿ ರಕ್ಷಿಸದೇ ಇರುವುದು, ಹೀಗೆ ಮಾಡಿದರೆ ನ ರಕ್ಷಿತ, ರಕ್ಷಿಸದೇ ಹೋದರೆ ಅದು ಬಹಳ ಸ್ವಯಾಶಕ್ತಿಯ, ತನಗೆ ಎಷ್ಟು ಶಕ್ತಿ ಇದೆಯೋ ಶಕ್ತಿ ವಂಚನೆ ಮಾಡದೇ ರಕ್ಷಿಸಬೇಕು, ಅದು ಬಹಳ ಮುಖ್ಯವಾದುದು ಅಂತ ಹೇಳಿದ್ರು. ಯಥಾಶಕ್ಯಂ, ಇದೆಲ್ಲ ನೋಡ್ತಾ ಇದ್ದೀವಿ ನಾವು. ಆದ್ದರಿಂದ ಆದಿತ್ಯನೇ ಮೊದಲಾದ 16 ಜನ ಸಾಕ್ಷಿಗಳು, ಸರ್ವಸಾಕ್ಷಿಯಾದ ಸರ್ವೇಶ್ವರನು ಎಲ್ಲ ನೋಡ್ತಾ ಇರುವಾಗ ಶಕ್ತಿ ಇದ್ದರೂ ಕೂಡ ಕಪಟದಿಂದ ಶಕ್ತಿ ಇಲ್ಲದೆ ಇಲ್ಲ ಅನ್ನುವ ಹಾಗೆ ನಟನೆ ಮಾಡಿ ರಕ್ಷಿಸದೇ ಇದ್ದರೆ ಅವನಿಗೆ ತುಂಬಾ ದೋಷ ಬರುತ್ತೆ ಅಂತ ಹೇಳಿದ್ರು. ಆ ಪಾಪವು ಎಂಥದ್ದು ಅಂದ್ರೆ ತತ್ ಪಾಪಂ, ಆ ಪಾಪವು ಎಷ್ಟು ತೀಕ್ಷ್ಣವಾದದ್ದು ಅಂತ ಹೇಳಿದ್ರೆ ಹೇಳ್ತಾರೆ. ಅದಕ್ಕೆ ಬೇಕಾದಷ್ಟು ನಹುಷ ನಳ ಮೊದಲಾದವರ ಪ್ರಕರಣಗಳನ್ನೆಲ್ಲ ಹೇಳಿ ಸ್ವಾಮಿ ದೇಶಿಕನ್ ಅದನ್ನ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾರೆ. ಲೋಕಗರ್ಹಿತಂ ಅಂತ ಹೇಳಿಬಿಟ್ಟು ಆ ಪಾಪವು ಲೋಕಗರ್ಹಿತವಾದದ್ದು, ಆದ್ದರಿಂದ ಅವನು ಶರಣಾಗತನನ್ನು ಯಾವ ಕಾಲದಲ್ಲಿಯೂ ಬಿಡುವುದು ನ್ಯಾಯವಲ್ಲ, ರಕ್ಷಣೆ ಮಾಡಲೇಬೇಕು ಅನ್ನುವಂತಹ ಒಂದು ವಿಷಯವನ್ನ ಅವನು ಸ್ಪಷ್ಟವಾಗಿ ತಿಳಿಸಿದ್ದಾನೆ ಶ್ರೀರಾಮಚಂದ್ರ ಇಲ್ಲಿ. ತತ್ಪಾಪಂ ಲೋಕಗರ್ಹಿತಂ ಅಂತ ಹೇಳಿದ್ರು. ಅದು ಲೋಕಗ್ರಹಿತವಾದಂತಹ ಪಾಪವೋ ಅದು ಆ ಕಪೋತ ಹಾಗೆ ರಕ್ಷಿಸಿರುವಾಗ ಇಂತಹ ಒಂದು ಮಹಾವಿಶ್ವಾಸದಿಂದ ವಿಭೀಷಣನು ಇಲ್ಲಿ ಬಂದು ನನ್ನಲ್ಲಿ ಪ್ರಾರ್ಥಿಸಿದ್ದಾನೆ. ಅವನು ಸುಗ್ರೀವನಿಗೆ ಎಂದಿಗೂ ಶ್ರೀರಾಮನ ಒಂದು ಪರಾಕ್ರಮದಲ್ಲಿ ಶಂಕೆ ಇತ್ತಂತೆ. ಸುಗ್ರೀವ ಶಂಕಿತಶ್ಚಾಸೀತ್ ನಿತ್ಯಂ ವೀರ್ಯೇಣ ರಾಘವೇ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ವಾಲಿಯನ್ನು ಸಂಹಾರ ಮಾಡುವಂತಹ ಶಕ್ತಿ ಶ್ರೀರಾಮನಿಗೆ ಇದೆಯೋ ಇಲ್ಲವೋ ಎನ್ನುವ ವಿಷಯದಲ್ಲಿ ಸುಗ್ರೀವನಿಗೆ ಸಂದೇಹ ಹೋಗಲೇ ಇಲ್ಲ ಬಹಳ ದಿನ ಅಂತ ಹೇಳಿದರು. ಅದರಿಂದಲೇ ಅವನು ದುಂದುಬಿಯ ಕಂಕಾಳಕೂಟವನ್ನು ಎಸೆದಿರುವುದು ಮತ್ತೆ ಆ ತಾಳ ವೃಕ್ಷಗಳನ್ನು ಭೇದಿಸುವುದು ಈ ಪರೀಕ್ಷೆಗಳನ್ನೆಲ್ಲ ಕೊಟ್ಟು ನೋಡ್ತಾನೆ ಸುಗ್ರೀವ. ಆದರೆ ವಿಭೀಷಣ ಆ ವಿಧವಾದ ಯಾವ ಒಂದು ಸಂದೇಹವನ್ನು ಇಟ್ಟುಕೊಂಡಿರಲಿಲ್ಲ. ಸ್ವಾಮಿ ದೇಶಿಕನ್ ಹೇಳ್ತಾರೆ, ವಿಭೀಷಣನಿಗೆ ಏನಾದರೂ ಹಾಗೆ ಸಂದೇಹ ಇದ್ದಿದ್ದರೆ ಸುಗ್ರೀವನಂತೆ ರಾಮನನ್ನು ಮಾಡಿದ ಕೆಲಸಗಳನ್ನೆಲ್ಲ ಶ್ರೀರಾಮನು ಮಾಡಿ ತೋರಿಸಬೇಕಾಗಿರೋದು, ಕೈಲಾಸ ಪರ್ವತವನ್ನೇ ಎತ್ತಿ ತೋರಿಸಬೇಕಾಗಿರೋದು ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನ್ ಇಲ್ಲಿ. ಹಾಗೆ ಆ ವಿಧವಾದ ಯಾವ ಸಂದೇಹವೂ ಇಲ್ಲದೆ ಮಹಾವಿಶ್ವಾಸದಿಂದ ಬಂದು ನನ್ನಲ್ಲಿ ತಾನೇ ಬಂದು ನೇರವಾಗಿ ನಾ ಇರುವ ಕಡೆಯಲ್ಲಿಯೇ ನನ್ನನ್ನೇ ಹುಡುಕಿಕೊಂಡು ಬಂದು ಸ್ಪಷ್ಟವಾಗಿ ಗೋಪ್ತೃತ್ವ ವರ್ಣವನ್ನು ಮಾಡಿ ರಕ್ಷಿಸಬೇಕು ಅಂತ ಪ್ರಾರ್ಥಿಸಿರುವಾಗ ಅವನನ್ನು ನಾನು ರಕ್ಷಿಸದೇ ಇರುವುದು ಹೇಗೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಒಂದು ಅದೃಷ್ಟವಾದ ಪ್ರತ್ಯವಾಯ, ಅದೃಷ್ಟವಾದ ಪ್ರತ್ಯವಾಯವು ಅದೃಷ್ಟವಾದ ಪ್ರತ್ಯವಾಯುಗಳು ಬರುವುದು. ಆ ರಕ್ಷಿಸದೇ ಹೋದರೆ ಶಕ್ತನಾದವನು ಶರಣಾಗತನನ್ನು ರಕ್ಷಿಸದಿದ್ದರೆ ವಿನಷ್ಟ ಪಶ್ಯತಸ್ತಸ್ಯ ರಕ್ಷಿಣ ಅರಕ್ಷಿಣ ಶರಣಾಗತ ಆದಾಯ ಸುಕೃತಂ ತಸ್ಯ ಸರ್ವಂ ಗಚ್ಚೇದ ಅರಕ್ಷಿತ ಅಂತ ಹೇಳಿದರು. ಆ ಶರಣಾಗತನನ್ನು ಒಬ್ಬ ಶಕ್ತನಾದವನು ರಕ್ಷಿಸದೆ ಹೋದರೆ ಈ ಶಕ್ತನಾದವನ ಎಲ್ಲ ಪಾಪಗಳು ಸುಕೃತಗಳು ಆ ಶರಣಾಗತನಿಗೆ ಹೋಗಿಬಿಡುತ್ತೆ, ಆ ಶರಣಾಗತನ ಪಾಪಗಳೆಲ್ಲ ಇವನಿಗೆ ಬರುತ್ತೆ ಅಂತ ಹೇಳಿದರು. ಇದೆಲ್ಲ ಅದೃಷ್ಟವಾದ ಪ್ರತ್ಯವಾಯ, ನಮಗೆ ತಿಳಿದೇ ಇರುವಂತಹದ್ದು. ಈಗೆಲ್ಲ ಬೇಕಾದಷ್ಟು ದೋಷಗಳು ಇದೆ ಅದನ್ನು, ಅದರಿಂದ ನಾವು ಅವನನ್ನು ಖಂಡಿತವಾಗಿಯೂ ನಾನು ರಕ್ಷಿಸಲೇಬೇಕು ಅಂತ ಹೇಳಿಬಿಟ್ಟು ಅವರು ಕಡೆಯಲ್ಲಿ ಶ್ರೀರಾಮನು ಹೇಳಿದ್ದಾನೆ, ಕರಿಷ್ಯಾಮಿ ಯಥಾರ್ಥಂತು ಕಂಡೋಹೋ ವಚನಮುತ್ತಮಂ ಧರ್ಮಿಷ್ಠಂಚ ಯಶಸ್ವಿಂಚ ಸ್ವರ್ಗಂ ಸ್ಯಾತ್ತು ಸ್ವರ್ಗಂ ಸ್ಯಾತ್ತು ಫಲೋದಯೇ ಅಂತ ಹೇಳಿದ್ರು. ಶರಣಾಗತ ರಕ್ಷಣೆಯನ್ನು ಮಾಡಿಯೇ ಮಾಡ್ತೇನೆ ನಾನು ಅಂತ ಹೇಳಿ ನಾನು ಅದನ್ನು ಒಂದು ಕಾಲದಲ್ಲಿಯೂ ನಾನು ಶರಣಾಗತವನ್ನು ರಕ್ಷಿಸದೇ ಇರುವುದಿಲ್ಲ. ಕರಿಷ್ಯಾಮಿ ಅಂತ ಹೇಳಿದ. ನಾವು ಯಾಕೆ ನಾನು ನಿಮಗೆ ಈ ಕಂಡುವಿನ ಗಾಥೆಯನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಾನು ಅದನ್ನು ಮಾಡಿಯೇ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ಪಷ್ಟವಾಗಿ ನನ್ನ ಅಭಿಪ್ರಾಯವನ್ನ ಅಂತ ಹೇಳುವುದು ಶ್ರೀರಾಮನ ಅಭಿಪ್ರಾಯ. ಯಥಾರ್ಥಂ ಅಂತ ಹೇಳಿದ್ರೆ ಎಲ್ಲ ಶ್ರುತಿಯಲ್ಲಿಯೇ ಸ್ಪಷ್ಟವಾಗಿ ಹೇಳಿರುವಂತಹದ್ದು, ಯಾವ ಬಾಧಕವೂ ಇಲ್ಲದಂತಹ ಪ್ರಾಮಾಣಿಕವಾದದ್ದು ಇದು. ಆದ್ದರಿಂದ ಕಂಡೋಹೋ ವಚನಂ ಧರ್ಮಸ್ಯ ತತ್ವಂ ನಿಹಿತಂಗುಹಾಯಾಂ ಮಹಾಜನೋ ಏನಗತಸ್ಸ ಪಂಥಾಹ ಅಂತ ಹೇಳುವ ಹಾಗೆ ಮಹಾಜನರು ಅನುಷ್ಠಾನ ಮಾಡಿದ್ದು ನಮಗೆ, ನಾವು ಅದನ್ನು ಖಂಡಿತವಾಗಿಯೂ ಅನುಸರಿಸಬೇಕಾದದ್ದು, ನಮ್ಮ ಕರ್ತವ್ಯವೇ ಅದು ಅಂತ ಹೇಳಿ ಇದು ಉತ್ತಮವಾದ ಧರ್ಮ ವಿಷಯ ಇದು ಅಂತ ಹೇಳಿ ಶ್ರೀರಾಮನು ಎಲ್ಲರಿಗೂ ಒಂದು ನಂಬಿಕೆ ಬರುವ ಹಾಗೆ ಮಾಡ್ತಾನೆ. ಎಲ್ಲರೂ ಇವನನ್ನ ರಕ್ಷಣೆ ಮಾಡಲೇಬೇಕು ಅಂತ ಹೇಳುವ ಹಾಗೆ ಆಗಬೇಕು. ಹಾಗೆ ಅವರಿಗೆ ಅವನು ಅವರನ್ನ ಅವರಲ್ಲಿ ಒಂದು ಸುಮ್ಮನೆ ತೀರ್ಪನ್ನು ಕೊಡದೆ ಆ ವಿಷಯವನ್ನೆಲ್ಲ ಅವರಿಗೆ ತಿಳಿಸಿ ಅದು ಎಷ್ಟು ಮುಖ್ಯವಾದದ್ದು ತಾನು ಮಾಡುವಂತಹ ಕೆಲಸ, ಅದು ಮಾಡದೆ ಹೋದರೆ ಎಷ್ಟು ದೋಷ ಬರುತ್ತೆ, ಆದ್ದರಿಂದ ನಾನು ಹಾಗೆಯೇ ಮಾಡಬೇಕಾದದ್ದು, ನಾನು ಅಷ್ಟೇ ಅಲ್ಲ ಎಲ್ಲರೂ ಹಾಗೆ ಮಾಡಬೇಕು, ಶಕ್ತರೆಲ್ಲರೂ ಹಾಗೆ ಮಾಡಬೇಕಾದ್ದು ಅಂತ ಹೇಳುವಂತಹ ಒಂದು ವಿಶೇಷವಾದ ಅರ್ಥಗಳನ್ನು ನಮಗೆ ಇಲ್ಲಿ ತೋರಿಸಿದರು. ಅದಾದ ತಕ್ಷಣ ಶ್ರೀರಾಮಚಂದ್ರನು ಹೇಳಿದ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಆಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತತ್ ಪ್ರಥಮ ಮಮ ಅಂತ ಹೇಳಿದ ಶ್ರೀರಾಮಚಂದ್ರನ ಈ ಮಾತುಗಳು ನಮಗೆ ಎಂತಹ ಒಂದು ಮಹಾ ಆಶ್ವಾಸನೆಯನ್ನು ಕೊಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಸಕೃದೇವ ಪ್ರಪನ್ನಾಯ ಒಂದು ಸತಿ ಪ್ರಪತಿ ಮಾಡಿದ್ರೆ ಸಾಕು, ಅಭಯಂ ಸರ್ವಭೂತೇಭ್ಯೋ ದದಾಮಿ. ಅಲ್ಲಿ ಚತುರ್ಥಿ ವಿಭಕ್ತಿಯಲ್ಲಿಯೂ ಪಂಚಮಿ ವಿಭಕ್ತಿಯಲ್ಲೂ ಅರ್ಥವನ್ನು ಹೇಳಬಹುದು. ಸ್ವಾಮಿ ದೇಶಿಕನ್ ಹೇಳಿದ್ರು ಇಲ್ಲಿ ಚತುರ್ಥಿಯೇ ವಾಸಿ ಅಂತ ಹೇಳಿಬಿಟ್ಟು. ಯಾಕೆಂದ್ರೆ ಎಲ್ಲಾ ಭೂತಗಳಿಂದಲೂ ಅಂತ ಹೇಳಕ್ಕಿಂತ ಎಲ್ಲಾ ಭೂತಗಳಿಗೂ ಅಂತ ಹೇಳುವಾಗ ಎಲ್ಲ ಪ್ರಾಣಿಗಳಿಗೂ ನಾನು ಕಾಕಾಸುರನೇ ಆಗಲಿ, ರಾಕ್ಷಸನೇ ಆಗಿರಲಿ, ವಾನರನೇ ಆಗಿರಲಿ, ದೇವತೆಗಳೇ ಆಗಿರಲಿ, ಅವರಿಗೆ ಗುಣವಿರಲಿ ಗುಣವಿಲ್ಲದಿರಲಿ, ದೋಷವಿರಲಿ, ಅಥವಾ ಅದರಲ್ಲಿ ಜಾತಿ ಲಿಂಗ ಕುಲ ವಯಸ್ಸು ಜ್ಞಾನ ಯಾವ ಭೇದವೂ ಇಲ್ಲದೆ ಸರ್ವಾಧಿಕಾರವಾದಂತಹ ಈ ಶರಣಾಗತಿ ಎನ್ನುವುದು, ಯಾರೇ ಬಂದು ನನ್ನನ್ನು ಶರಣ ನನ್ನನ್ನು ರಕ್ಷಿಸು ಅಂತ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ನಾನು ಪರಿಪೂರ್ಣವಾಗಿ ಅವರನ್ನು ರಕ್ಷಿಸುವೆ, ಇದು ಮೋಕ್ಷಕ್ಕೂ ಕೂಡ ನೇರವಾದ ಉಪಾಯ ಅನ್ನುವುದನ್ನು ಶ್ರೀ ಭಾಷ್ಯಕಾರರು, ವೇದಾಂತ ದೇಶಿಕರು ಮುಂತಾದ ಎಲ್ಲ ಆಚಾರ್ಯರು ನಮಗೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಶಾಸ್ತ್ರಗಳ ಒಂದು ಪ್ರಮಾಣದಿಂದಲೇ ಅದೆಲ್ಲವನ್ನು ನಮಗೆ ತಿಳಿಸಿಕೊಡ್ತಾರೆ. ಅಭಯಂ ಸರ್ವಭೂತೇಭ್ಯೋದಾಮಿ ಎದುರು ಪ್ರಥಮ್ಮ ಅಂತ ಹೇಳಿದ್ರು. ಸಕೃದೇವ ಪ್ರಪನ್ನಾಯ ಅಂತ ಹೇಳಿ ಆ ಪ್ರಪನ್ನಾಯ ಅಂತ ಹೇಳಿರೋದ್ರಿಂದ ಯಾರು ಪ್ರಪತ್ತಿ ಮಾಡ್ತಾರೋ ಅವರು ಅನ್ನೋದು ಅದರಲ್ಲಿ ಸರ್ವಾಧಿಕಾರತ್ವ ಸಿಕ್ಕ ತಿಳಿಯುತ್ತೆ. ಸ್ಪಷ್ಟವಾಗಿ ನಮಗೆ ಸರ್ವಾಧಿಕಾರವು ತಿಳಿಯುತ್ತೆ. ಪ್ರಪನ್ನಾಯ ಅಂತ ಅಷ್ಟೇ ಹೇಳಿದ್ದು, ಅಲ್ಲಿ ಯಾವ ವಿಶೇಷಣವೂ ಇಲ್ಲದೆ. ಆದ್ದರಿಂದ ಸರ್ವಾಧಿಕಾರ ಅನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತೆ ನಮಗೆ ಅದರಲ್ಲಿ ಅಂತ ಹೇಳ್ತಾರೆ. ಅದರಲ್ಲಿ ಹೀಗೆ ಏತದ್ ವ್ರತಂ ಮಮ ಅಂತ ಹೇಳಿದ್ರು. ಇದುವೇ ನನ್ನ ವ್ರತವು, ನನ್ನ ಅವತಾರದ ಪ್ರಯೋಜನವೇ ಇದು ಅಂತ ಹೇಳಿ ಸುಗ್ರೀವನಿಗೆ ಹೇಳಿದರು. ಹೋಗಿ ಕರೆದುಕೊಂಡು ಬಾಪ ಅವನನ್ನ ಅಂತ ಹೇಳಿ ಆಗ ಒಂದು ಮಾತನ್ನು ಹೇಳ್ತಾರೆ ಶ್ರೀರಾಮಚಂದ್ರನು. ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ ಆನೆಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಮ್ಮಯ. ಅಷ್ಟು ದೂರ ಹೋಗಿ ಸುಗ್ರೀವನೇ, ಅಯ್ಯೋ ಅವನು ವಿಭೀಷಣ ಅಂತ ತಿಳಿದುಕೊಂಡಿದ್ದೆ, ವಿಭೀಷಣ ಅಲ್ಲ ರಾವಣನೇ ಬಂದಿದ್ದಾನೆ ಅಂತ ಮತ್ತೆ ತಿರುಗಿ ಬರಬೇಡ, ಅವನು ರಾವಣನೇ ಆಗಿದ್ದರೂ ಕರೆದುಕೊಂಡು ಬಾ, ಯಾರೇ ಆಗಿರಲಿ ಅವನು ಶರಣಾಗತನಾಗಿನಿ ಎನ್ನುವ ಮಾತು ನನಗೆ ಕೇಳಿಬಿಡ್ತು, ನನ್ನ ಕಿವಿಗೆ ಬಿತ್ತು. ಅವನಿಗೆ ನಾನು ಆ ಕ್ಷಣದಲ್ಲೇ ರಕ್ಷಣೆಯನ್ನು ಕೊಟ್ಟುಬಿಟ್ಟಿದ್ದೇನೆ, ಅವನನ್ನ ತಕ್ಷಣವೇ ಹೋಗಿ ಕರೆದುಕೊಂಡು ಬಾ ಅಂತ ಸುಗ್ರೀವನನ್ನೇ ಕಳಿಸ್ತಾನೆ ಶ್ರೀರಾಮಚಂದ್ರ. ಅದು ಬಹಳ ಅದ್ಭುತವಾದ ವಾಕ್ಯವು. ವಿಭೀಷಣೋ ವಾ ಸುಗ್ರೀವ ಯದಿವಾ ರಾವಣ ಸ್ವಯಂ ಆನೆಯೈನಂ ಹರಿಶ್ರೇಷ್ಠ ದತ್ತಮಸ್ಯ ಅಭಯಮ್ಮಯ. ದತ್ತಂ ಆಗಲೇ ನಾನು ಕೊಟ್ಟಾಗಿದೆ ಅವನಿಗೆ, ರಾಘವಂ ಶರಣಂಗತಃ ಅಂತ ಅವನು ಹೇಳಿದ ಉಡನೆಯೇ ಅವನಿಗೆ ನಾನು, ಅವನಿಗೂ ಅವನ ಸಚಿವರಿಗೂ ಎಲ್ಲರಿಗೂ ನಾನು ಕೊಟ್ಟುಬಿಟ್ಟಿದ್ದೀನಿ ಅಭಯವನ್ನ. ಆದ್ದರಿಂದ ಅವನನ್ನು ಹೋಗಿ ಕರೆದುಕೊಂಡು ಬಾ ಅಂತ ಹೇಳಿದ. ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯಪಡ್ತಾರೆ. ಸುಗ್ರೀವಾದಿಗಳೆಲ್ಲರೂ ಆಶ್ಚರ್ಯಪಟ್ಟು ಮೊದಲು ಬಹಳ ಭಯಪಟ್ಟಿದ್ದರು, ನಮ್ಮ ಜೊತೆಯಲ್ಲಿ ಬಂದು ಸೇರಿಕೊಂಡು ನಮಗೆ ಇವರು ನಿಮಗೆ ಪ್ರಾಣಕ್ಕೆ ಸಂಕಟವನ್ನು ಉಂಟು ಮಾಡಿದರೆ ಹೇಗೆ, ಹೀಗೆಲ್ಲ ಬಹಳ ಭಯಪಟ್ಟಿದ್ದವರು. ಅವರೆಲ್ಲರಿಗೂ ಶ್ರೀರಾಮನ ಮಾತುಗಳನ್ನು, ಅವನ ಉಪಪತ್ತಿಗಳನ್ನು, ಕಂಡು ಮಹರ್ಷಿಯ ಗಾಥೆಯೇನು, ಕಪೋತ ವೃತ್ತಾಂತವೇನು, ಇದೆಲ್ಲ ಹೇಳಿದ್ದನ್ನ ಪೂರ್ಣವಾಗಿ ತಿಳಿದು ಶರಣಾಗತ ರಕ್ಷಣ ಧರ್ಮದ ಒಂದು ಮಹತ್ವವನ್ನು ಅರ್ಥ ಮಾಡಿಕೊಂಡಾಗ ಅವರಿಗೆ ಆಶ್ಚರ್ಯವಾಗುತ್ತೆ. ನೀನಲ್ಲದೆ ಇನ್ನು ಯಾರಪ್ಪ ಹೀಗೆ ಮಾಡುವುದಕ್ಕೆ ಸಾಧ್ಯ ಅಂತ ಅವನನ್ನ ಹೇಳ್ತಾರೆ. ರಾಮಸ್ಥಿತು ವಚಶ್ರುತ್ವ ಸುಗ್ರೀವ ಪ್ಲವಗೇಶ್ವರ ಪ್ರತ್ಯಭಾಷಿತ ಕಾಕುತ್ಸ್ಥಂ ಸೌಹಾರ್ದೇನ ಅಭಿಚೋದಿತ ಅಂತ ಹೇಳಿದ್ರು. ಭಗವಂತನಿಗೆ ಶ್ರೀರಾಮನಿಗೆ ಹೇಳ್ತಾನೆ ಸೌಹಾರ್ದೇನ ಅಭಿಚೋದಿತ ಅಂತ ಹೇಳಿದ್ರು ಅವನಿಗೆ. ಸೌಹಾರ್ದ ಅಂತ ಹೇಳಿಬಿಟ್ಟು ಸುಗ್ರೀವನಿಗೆ ಉತ್ತರ ಕೊಡುವುದಕ್ಕೆ ಏನೂ ಇರಲಿಲ್ಲವಂತೆ ಅವನಿಗೆ. ಆದ್ದರಿಂದ ಅವನು ಹೇಳ್ತಾನಂತೆ, ಧರ್ಮಜ್ಞನೇ ಲೋಕಗಳಿಗೆಲ್ಲ ಸುಖ ಉಂಟು ಮಾಡುವವನು ನೀನು, ಲೋಕನಾಥನಾದವನು ನೀನು, ಸತ್ವವಂತನಾದವನು. ಕಿಮತ್ರ ಚಿತ್ರಂ ಧರ್ಮಜ್ಞ ಲೋಕನಾಥ ಸುಖಾವಹ ಯತ್ವಮಾರ್ಯಂ ಪ್ರಭಾಷೇತಃ ಸತ್ವವಾನ್ ಸತ್ಪಥೇ ಸ್ಥಿತ. ಇದರಲ್ಲಿ ಏನು ಆಶ್ಚರ್ಯ, ನೀನು ಧರ್ಮಗಳನ್ನೆಲ್ಲ ತಿಳಿದವನು ನೀನು, ನೀನು ಈ ಮಾತು ಆಡುವುದರಲ್ಲಿ ಏನು ಆಶ್ಚರ್ಯವಿಲ್ಲಪ್ಪ. ನಮ್ಮ ಹಾಗೆ ನೀನು ನಾವು ಹೇಳಿರುವ ಮಾತುಗಳಲ್ಲಿ ಅದರಲ್ಲಿ ಬೇಕಾದಷ್ಟು ದೋಷಗಳಿದೆ ಅನ್ನೋದು ಇವಾಗ ನಮಗೆ ತಿಳಿದುಬಿಡ್ತು ಚೆನ್ನಾಗಿ. ನೀನು ಧರ್ಮವನ್ನು ತಿಳಿದುಕೊಂಡವನು, ಧರ್ಮಜ್ಞ ನೀನು. ಆದ್ದರಿಂದ ನೀನು ಆಡಿರುವ ಮಾತುಗಳು ಇದರಲ್ಲಿ ಏನು ಆಶ್ಚರ್ಯವೇ ಇಲ್ಲ ಅನ್ನುವ ಹಾಗೆ ಸುಗ್ರೀವನು ಅವನನ್ನ ಸ್ತೋತ್ರ ಮಾಡ್ತಾನೆ ಶ್ರೀರಾಮಚಂದ್ರನನ್ನ. ಸತ್ಪಥೇ ಸ್ಥಿತ ಅಂತ ಹೇಳಿದ್ರು. ಬೃಹಸ್ಪತಿ, ಶಿಪಿಚಕ್ರವರ್ತಿ, ರಘುಮಹಾರಾಜ, ವಾನರ, ಕಪೋತ, ವಸಿಷ್ಠರು, ವಿಶ್ವಾಮಿತ್ರರೇ ಮೊದಲಾದ ಸಜ್ಜನರು ತೋರಿಸಿದ ಒಳ್ಳೆಯ ದಾರಿ ಯಾವುದು ಅಂದರೆ ಶರಣಾಗತ ರಕ್ಷಣಾ ಧರ್ಮ ಅನ್ನುವುದು. ಅದರಲ್ಲಿ ನಿಂತ ಒಂದು ದೃಢವಾಗಿ ನೀನು ನಿಂತಿರುವುದು, ಒಂದು ಕೋಟಿ ಶರಣಾಗತರಿಂದಲೂ ಅಲುಗಾಡಿಸಲು ಸಾಧ್ಯವಿಲ್ಲದಿರುವುದು. ಅದು ಅಂತರಂಗದಲ್ಲಿರುವವರು ಅವನ ಅಂತರಂಗ ಕೈಂಕರ್ಯಪರರು ತಡೆದರೂ ಶ್ರೀರಾಮಚಂದ್ರನು ಶರಣಾಗತರನ್ನು ರಕ್ಷಿಸಿಯೇ ರಕ್ಷಿಸುತ್ತಾನೆ ಎನ್ನುವುದು ತಿಳಿಯುತ್ತೆ. ವಿಭೀಷಣ ಬಂದಾಗ ಇವರೆಲ್ಲರೂ ಅಂತರಂಗ ಕೈಂಕರ್ಯವರೆಲ್ಲರೂ, ವಿಭೀಷಣಾದಿಗಳು, ಸುಗ್ರೀವಾದಿಗಳು ಇವರೆಲ್ಲರೂ ಅವನನ್ನ ಆ ಶರಣಾಗತ ರಕ್ಷಣವನ್ನು ತಡೆಯುವುದಕ್ಕೆ ನೋಡ್ತಾರೆ. ಹಾಗೆ ಯಾರೇ ಕೂಡ ಅದನ್ನು ತಡೆಯಲು ಸಾಧ್ಯವಿಲ್ಲ ಅನ್ನುವುದನ್ನು ಇಲ್ಲಿ ತೋರಿಸಿಕೊಟ್ರು. ಅದು ಹಾಗೆ ಹೇಳ್ತಾರೆ ಆಮೇಲೆ ಕಡೆಯಲ್ಲಿ, ಮಮಚಾಪ್ಯಂತರಾತ್ಮಾಯಂ ಶುದ್ಧಂ ವೇತಿ ವಿಭೀಷಣಂ ಅನುಮಾನಾಚ್ಯ ಭಾವಾಚ್ಯ ಸರ್ವತಃ ಸುಪರೀಕ್ಷಿತ ಅಂತ ಹೇಳಿಬಿಟ್ಟು, ವಿಭೀಷಣನು ಪರಿಶುದ್ಧನಾಗಿದ್ದಾನೆ, ಆದ್ದರಿಂದ ಅವನನ್ನು ನಾವು ಸ್ವೀಕಾರ ಮಾಡಬಹುದು ಅಂತ ಎಲ್ಲರೂ ಒಪ್ಪಿಕೊಂಡು ಹೇಳುವಂತಹದ್ದು ಬಹಳ. ತಸ್ಮಾತ್ ಕ್ಷಿಪ್ರಂ ಸಹ ಅಸ್ಮಾಭಿ ತುಲ್ಯೋಭೂತು ರಾಘವ ವಿಭೀಷಣೋ ಮಹಾಪ್ರಾಜ್ಞ ಸಖಿತ್ವಂ ಚಾಧ್ಯಪಯಿತುನಃ. ಆಗ ವಿಭೀಷಣನನ್ನ ಮಹಾಪ್ರಾಜ್ಞ ಅಂತ ಹೇಳಿದ್ರು. ಮಹಾಪ್ರಾಜ್ಞ ಅನ್ನುವುದಕ್ಕೆ ಸ್ವಾಮಿ ದೇಶಿಕನ್ ಹೇಳ್ತಾರೆ, ವಿಶೇಷವಾದ ಅರ್ಥಗಳನ್ನು ಹೇಳ್ತಾರೆ. ಧರ್ಮದಲ್ಲಿಯೇ ಯಾವಾಗಲೂ ನೆಲೆಸಿರುವವನು, ಹಾಗೆ ವರವನ್ನು ಕೇಳಿಸಿಕೊಂಡವನು, ಧರ್ಮೇಮಂ ಅತಿರ್ಭವೇತು ಅಂತ ವರವನ್ನು ಕೇಳಿದವನು ಅವನು. ಆದ್ದರಿಂದ ಅವನು ಮಹಾಪ್ರಾಜ್ಞನಾದವನು, ಇಂತಹ ಮಹಾವಿಶ್ವಾಸದಿಂದ ಬಂದಿದ್ದಾನೆ ಅವನು. ಆದ್ದರಿಂದ ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತೆ ಇರುವ ಭಗವಂತನೇ ಸಿದ್ಧೋಪಾಯ ಎಂದು ಮತ್ತೆ ಅದನ್ನೆಲ್ಲ ಚೆನ್ನಾಗಿ ತಿಳಿದು ಬಂದಿರುವಂತಹ ಮಹಾವಿಶ್ವಾಸದಿಂದ ಬಂದಿರುವಂತಹ ಅವನು ಮಹಾಪ್ರಾಜ್ಞನಲ್ಲದೆ ಇನ್ನೇನು ಅನ್ನುವ ಹಾಗೆ ಹೇಳ್ತಾರೆ. ಶ್ರೀರಾಮನ ಪರಾಕ್ರಮದ ವಿಷಯದಲ್ಲಿ ಯಾವ ಸಂದೇಹವನ್ನೂ ಇರಲಿಲ್ಲ ಇವನಿಗೆ. ಅದಕ್ಕೆ ಸ್ವಾಮಿ ದೇಶಿಕನ ಹೇಳ್ತಾರೆ, ಇನ್ನೂ ಕಲಂಗುಹಿರ ಎಂಗಳೈ ಪೋಲೆ ಇವನು ಅತಿಶಂಕೈ ಪಣ್ಣಿನಾನಾಹಿಲ್. ರಾವಣನೆಡುತ್ತ ಕೈಲಾಸತ್ತೆಯು ವಾಲಿಯರಿಂದ ದುಂದುಬಿ ಗಂಕಾಳಕೂಟಂ ಪಟ್ಟದು ಪಡುತ್ತಿ ಕಾಟ್ಟ ವೇಂಡುವಿರೇ ದೇವರೀರುಕ್ಕು ಅಂತ. ಈಗಲೂ ಅವನು ನಮ್ಮ ತರ, ಈಗಲೂ ನಮಗೆ ಸಂದೇಹ, ಅವನು ಬಂದು ನಿನಗೆ ಎಲ್ಲಿ ಪ್ರಾಣಕ್ಕೆ ಸಂಕಟ ಉಂಟು ಮಾಡಿಬಿಡ್ತಾನೋ ಅಂತ ಹೇಳಿಬಿಟ್ಟು ನಾವು ಭಯ ಪಡ್ತಿದೀವಲ್ಲ. ನಮಗೆ ಇನ್ನೂ ನಿನ್ನ ಪರತ್ವವೇ ತಿಳಿಯಲಿಲ್ಲ, ನಿನ್ನ ಶಕ್ತಿ ತಿಳಿಯಲಿಲ್ಲ. ಆದ್ದರಿಂದ ಅಂಗುಳ್ಯ ಗ್ರೇನ ಹನ್ಯ ಅಂತ ಹೇಳಿದ್ನಲ್ಲ, ಇಚ್ಛನ್ ಹರಿ ಗಣೇಶ್ವರ ಅಂತ ಶ್ರೀರಾಮನು ಹೇಳಿದ್ರು, ಇವನಿಗೆ ಧೈರ್ಯ ಬರಲಿಲ್ಲ, ನಂಬಿಕೆ ಬರಲಿಲ್ಲ. ಹಾಗೆ ಯಾವ ಸಂದೇಹವೂ ಇಲ್ಲದೆ ವಿಭೀಷಣನು ಬಂದಿರುವವನು, ಮಹಾಪ್ರಾಜ್ಞನಲ್ಲದೆ ಇನ್ನೇನೋ ಅವನು. ಆದ್ದರಿಂದ ಸಖಿತ್ವಂ ಚಾಪ್ಯವಯಿತುನಃ ಅಂತ ಹೇಳಿ ಹೀಗೆ ಶರಣಾಗತನಾದ ವಿಭೀಷಣನಿಗೆ ನಿವೇದಯಿತ ಮಾಂ ಕ್ಷಿಪ್ರಂ ಅಂತ ಹೇಳಿದಾಗ ಅವನು ಕರೆದುಕೊಂಡು ಬರ್ತಾರೆ. ಆಗ ಇನ್ನೊಂದು ವಿಶೇಷವಾದ ವಿಷಯವನ್ನು ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಈ ಶರಣಾಗತ ರಕ್ಷಣೆ ಮಾಡಿದ್ರಿಂದ ಯಾರಿಗೆ ಪ್ರಯೋಜನ ಅಂತ ಹೇಳಿ, ಶ್ರೀರಾಮನು ತನಗೆ ಪ್ರಯೋಜನವಾದಂತೆ ಭಾವಿಸಿದನಂತೆ. ಅವನನ್ನು ನೋಡಿ ಎಷ್ಟು ಸಂತೋಷ ಪಡ್ತಾನೆ ಶ್ರೀರಾಮ ಅಂತ ಹೇಳಿದ್ರೆ, ಅವನು ಲೋಚನಾಭ್ಯಾಂ ಪಿಬನ್ನಿವ ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಅವನ ಕಣ್ಣುಗಳಿಂದಲೇ ಅವನನ್ನ ಪಾನ ಮಾಡುವಂತೆ ವಿಭೀಷಣನನ್ನು ಅಷ್ಟು ಸಂತೋಷದಿಂದ ಶ್ರೀರಾಮನು ವಿಭೀಷಣನನ್ನು ನೋಡಿದನು. ಅವನು ಏನ್ ಮಾಡಿದ ವಿಭೀಷಣ ಅಂದ್ರೆ, ರಾಘವೇಣ ಅಭಯೇದತ್ತೆ ಸನ್ನತೋ ರಾವಣಾನುಜ ವಿಭೀಷಣೋ ಮಹಾಪ್ರಾಜ್ಞೋ ಭೂಮಿಂ ಸಮವಲೋಕಯನ್ ಎಂದರು. ಅಭಯ ಪ್ರದಾನ ಮಾಡಿರುವಾಗ ಬಂದು ದತ್ತಮಸ್ಯ ಅಭಯಂ ಮಮ ಮಯ ಅಂತ ಹೇಳಿಬಿಟ್ನಲ್ಲ, ಅಸ್ಮಾಭಿ ತುಲ್ಯೋಭವತು ಅಂತಾನೂ ಹೇಳಿಬಿಟ್ರು ಇವರೆಲ್ಲರೂ. ಆಗ ಬಂದಾಗ ಸನ್ನತಃ ಅಂದ್ರು, ಸಮ್ಯಕ್ ನತಃ ಅಂತ ಅಂದ್ರೆ ಹೇಳಿದ್ರೆ ಶ್ರೀರಾಮನ ಒಂದು ನಿರ್ಧಾರ, ಅವನ ಸೌಲಭ್ಯ, ಇವುಗಳಿಂದ ಅವನಿಗೆ ಬಹಳ ಪ್ರಭಾವ ಉಂಟಾಗಿ ಅವನು ಹೇಳ್ತಾನೆ, ಬೇರೆ ಯಾರಿಗೂ ತಲೆಬಾಗದ ನಿನ್ನ ಶ್ರೀಪಾದಗಳಲ್ಲಿಯೇ ಆಶ್ರಯ ಹೊಂದಿದನು. ಶ್ರೀರಾಮನು ಮಾಡಿದ ಕೃಪೆಗೆ ದೂರದಿಂದಲೇ ತಲೆಬಾಗಿ ಉಚಿತವಾದ ಮರ್ಯಾದೆಯನ್ನು ಮಾಡಿದನು ಅಂತ ಸನ್ನತಃ ಅಂತ ಹೇಳಿದ್ರೆ. ಆಗ ರಾವಣ ಅನುಜ ಅಂತ ಹೇಳಿದ್ರು, ರಾವಣನು ಹೇಗಿದ್ದ, ನಮೇಯಂ ಕದಾಚಿನ ಅಂತ ಇದ್ದ ಅವನು. ದ್ವಿಧಾ ಭಜ್ಜೇಯಮಿ ವಾ ನನ್ಮೇಯಂ ಕದಾಚಿನ ಅಂತ ಹೇಳುತ್ತಾ ಹಾಗಿದ್ದವನು ಅಂತಹ ರಾವಣನ ತಮ್ಮನಾದವನು ಇವನು. ತಲೆಬಾಗಿ ನಿಂತ ಸನ್ನತಃ ಅಂತ ಹೇಳ್ತಾರೆ. ಅವನ ವರಪ್ರಭಾವದಿಂದ ಅವನಿಗೆ ಧರ್ಮದಲ್ಲಿ ಸ್ಥಿರವಾದ ಬುದ್ಧಿ ಇದ್ದಿದ್ದರಿಂದ ಹಾಗೆ ಮಾಡಿದ ಅಂತ ಹೇಳಿ ವಿಭೀಷಣನು ವಿಭೀಷಣ ಅಂತ ಹೇಳಿದ್ರು. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತ ಅಂತ ಹೇಳುವ ಹಾಗೆ ಅದರಿಂದ ಮಹಾಪ್ರಾಜ್ಞನು. ಒಂದು ಕ್ಷಣ ನಾನು ತಡ ಮಾಡಿದರೂ ಶ್ರೀರಾಮನು ತನ್ನ ಉಸಿರನ್ನು ಧರಿಸಲಾರ ಅಂತ ದೂರದಿಂದಲೇ ತಿಳಿಯಬಲ್ಲಂತಹ ಪೇರರಿವಾಳನ್ನಂತಾರೆ ಸ್ವಾಮಿ ದೇಶಿಕನ್. ಅದರಿಂದಲೇ ಮಹಾಪ್ರಾಜ್ಞನು ಒಂದು ಕ್ಷಣಂ ವಿಳಂಬಿಕ್ಕಿಲ್ ಪೆರುಮಾಳ್ ಧರಿಕ ಮಾಡ್ತಾರೆಂದ್ರೆ ದೂರತ್ತಿಲೇ ಇಂಗಿತಂಕೊಂಡು ಅರಿಯವಲ್ಲ ಪೇರರಿವಾಳನ್ನಂದ್ರು ಮಹಾಪ್ರಾಜ್ಞೆ ಹಾಗೆ ಸ್ವಾಮಿ ದೇಶಿಕನ್. ಅವನು ಭೂಮಿ ಸಮಯ ಸಮವಲೋಕ ಎನ್ನಂದ್ರು. ಯಾಕೆ ಅವನು ನೆಲವನ್ನು ನೋಡ್ತಾ ನಿಂತುಕೊಂಡ ಅಂತ ಹೇಳಿದ್ರೆ, ಅಂತಹ ಒಂದು ದುಷ್ಟ ಪ್ರಕೃತಿಯಾದ ರಾವಣನನ್ನ ಒಳ್ಳೆ ದಾರಿಗೆ ತರಬಹುದೋ ಏನೋ ಅಂತ ಇಷ್ಟು ಕಾಲ ನಾನು ವಿಳಂಬ ಮಾಡಿದನಲ್ಲ ಅಂತ ಅವನಿಗೆ ಸ್ವಲ್ಪ ಲಜ್ಜೆ ಆಯ್ತಂತೆ ಅವನಿಗೆ. ಹಾಗೆ ಹೇಳ್ತಾರೆ. ಹಾಗೆ ಅಂತಹ ವಿಭೀಷಣನು ಹಾಗೆ ಬಂದು ನಮಸ್ಕಾರ ಮಾಡಿದನು, ಜಾಗ ನೋಡಿದನು ಅಂತಾನು ಹೇಳಬಹುದು ಅಂದ್ರು. ಎಲ್ಲಿ ನಮಸ್ಕಾರ ಮಾಡುವುದು ಅವನಿಗೆ ಅಂತ ಜಾಗ ನೋಡ್ತಾ ಇದ್ದಂತೆ. ಹಾಗೆ ಅಂತಹ ವಿಭೀಷಣನನ್ನ ಖಾತ್ಪಪಾತಾವನಿಂ ಹೃಷ್ಟೋ ಭಕ್ತೈಹಿ ಅನುಚರೈ ಸಹ ತಕ್ಷಣವೇ ಬಂದು ಇದ್ದಾಗ ಶ್ರೀರಾಮನಿಗೆ ಅತ್ಯಂತ ಸಂತೋಷಪಟ್ಟು ಶ್ರೀರಾಮನು ಅವನನ್ನ ಸ್ವೀಕಾರ ಮಾಡ್ತಾನೆ. ಸತು ರಾಮಸ್ಯ ಧರ್ಮಾತ್ಮ ನಿಪಪಾತ ವಿಭೀಷಣ ಪಾದಯೋ ಶರಣಾನ್ವೇಷಿ ಚತುರ್ಭಿ ಸಹ ರಾಕ್ಷಸೈ ಪಾದಯೋ ಶರಣಾನ್ವೇಷಿ ಎಂದು ಅದನ್ನ ಅಂತಹ ಅವನ ತಿರುವಡಿಗಳು ತನ್ನೈ ಬೆರುತ್ತಿ ತನ್ ತಾಳಿಣೈ ಕೀಳ್ ಕೊಳ್ಳುಮಪ್ಪನ್ ಅಂತ ಹೇಳುವ ಹಾಗೆ ತಿರುವಡಿಗಳಲ್ಲಿ ಅವನ ಸ್ಥಿರವಾದ ಒಂದು ಸ್ಥಾನವನ್ನು ಆಶ್ರಯ ಸ್ಥಾನವನ್ನು ಆಸೆಪಟ್ಟು ಬಂದನು ವಿಭೀಷಣ ಪಾದಯೋಹೋ ನಿಪಪಾತ ಅಂತ ಬಂದು ಬಿದ್ದನು ಅವನು ಇವನ ತಿರುವಡಿಗಳಲ್ಲಿ ಅಂತ ಹೇಳಿ ಬಹಳ ಆಶ್ಚರ್ಯವಾಗಿ ಇದರ ವ್ಯಾಖ್ಯಾನಗಳನ್ನೆಲ್ಲ ಮಾಡ್ತಾರೆ. ಅಂತಹ ಹಾಗೆ ಬಂದ ಅವನಿಗೆ ಶ್ರೀರಾಮಚಂದ್ರನು ಬಹಳ ಸಂತೋಷದಿಂದ ಅವನನ್ನು ಸ್ವೀಕಾರ ಮಾಡಿ ತನಗೇ ಲಾಭವಾಯಿತು ಅಂತ ತಿಳಿದುಕೊಂಡನಂತೆ ಶ್ರೀರಾಮಚಂದ್ರನು. ಈ ವಿಷಯಗಳನ್ನೆಲ್ಲ ನಮಗೆ ಬಹಳ ಆಶ್ಚರ್ಯವಾಗಿ ಒಂದೊಂದು ಪದಗಳಿಗೂ ಶ್ರೀಮದ್ ರಾಮಾಯಣದ ವಿಭೀಷಣ ಶರಣಾಗತಿ ಪ್ರಕರಣದ ಎಲ್ಲ ಶ್ಲೋಕಗಳಿಗೂ ಒಂದೊಂದು ಶ್ಲೋಕಗಳಲ್ಲಿಯೂ ಒಂದೊಂದು ಪದಕ್ಕೂ ವಿಶೇಷವಾದ ಅರ್ಥಗಳನ್ನೆಲ್ಲ ನಮಗೆ ಸ್ವಾಮಿ ದೇಶಿಕನ್ ತಿಳಿಸಿಕೊಟ್ಟು ಅದರ ಒಂದು ಅದ್ಭುತವಾಗಿ ಅದರ ಒಂದು ರಸಾನುಭವವನ್ನು ಉಂಟು ಮಾಡ್ತಾರೆ. ಇದರಿಂದ ನಮಗೆ ಎಂತಹ ಆಶ್ವಾಸನೆ ಬರುವುದು ಅಂದರೆ, ಪ್ರಪತ್ತಿ ಮಾಡದೇ ಇರುವವರು ಶ್ರೀರಾಮಚಂದ್ರನ ಈ ಗುಣವನ್ನು ಅನುಸಂಧಾನ ಮಾಡಿ ಅದರಲ್ಲಿ ಒಂದು ಮಹಾವಿಶ್ವಾಸವನ್ನು ಪಡೆಯಬಹುದು. ಪ್ರಪತ್ತಿ ಮಾಡಿರುವವರಿಗೆ ಆ ಉಪಾಯ ನಿಷ್ಠೆ ಪುರುಷಾರ್ಥ ನಿಷ್ಠೆ ಎಲ್ಲವನ್ನೂ ಅವರು ರಕ್ಷಿಸಿಕೊಳ್ಳಬೇಕಾದು ಪ್ರಪತ್ತಿ ಉತ್ತರ ಕಾಲದಲ್ಲಿ. ಅದಕ್ಕೂ ಇದು ಒಂದು ಆಶ್ವಾಸನೆ ಉಂಟಾಗುತ್ತೆ. ಇದರಿಂದ ದೃಢವಾದ ನಂಬಿಕೆ ಅವರಿಗೆ ಇನ್ನೂ ಅಚಲವಾಗಿರುತ್ತೆ ಇಂತಹ ಪ್ರಕರಣಗಳ ಒಂದು ಅನುಸಂಧಾನದಿಂದ ಅಂತ ಹೇಳಿ, ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಕಲ್ಯಾಣ ಗುಣಗಳ ಒಂದು ಅನುಸಂಧಾನ ಮಾಡುವುದಕ್ಕೆ ಈ ಅವಕಾಶವನ್ನು ಮಾಡಿಕೊಟ್ಟ ಆಚಾರ್ಯ ಪಾದುಕ ಅದರ ಎಲ್ಲ ಕಾರ್ಯಕರ್ತರಿಗೂ ನನ್ನ ಪ್ರಣಾಮಗಳು, ಎಲ್ಲ ಶ್ರೋತೃವರ್ಗಗಳಿಗೂ ನನ್ನ ಪ್ರಣಾಮಗಳನ್ನು ತಿಳಿಸುತ್ತಾ, ಶ್ರೀರಾಮಚಂದ್ರನ ದಿವ್ಯಾನುಗ್ರಹವು ನಮ್ಮೆಲ್ಲರ ಮೇಲೆ ಎಂದೂ ಹೀಗೆಯೇ ಇರಲಿ ಅಂತ ಪ್ರಾರ್ಥಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾ ದೇಶಿಕಾಯ ನಮಃ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.